ಸೈಕಲ್ ಚಾರ್ಮಾಡಿಯ ಎತ್ತರಕ್ಕೆ, ಶಿರಾಡಿಯ ಬಿತ್ತರಕ್ಕೆ. ಕುದುರೆ ಮುಖಕ್ಕೆ ಸೈಕಲ್ ಸವಾರಿ ಹೋದ ನಮ್ಮ ದುಷ್ಟ ಚತುಷ್ಟಯಕ್ಕೆ ಚಾರ್ಮಾಡಿ ಘಾಟಿಯನ್ನು ಸೈಕಲ್ ಏರಿ ತುಡುಕುವ ಮನಸ್ಸಾಯಿತು. ಮಂಗಳೂರು, ಚಾರ್ಮಾಡಿ, ಮೂಡಿಗೆರೆ, ಸಕಲೇಶಪುರ, ಶಿರಾಡಿಗಾಗಿ ವಾಪಸ್ಸು ನಮ್ಮ ಯೋಜನೆ. ತಿಂಗಳ ಹಿಂದೆಯೇ March 12-13 ಮುಹೂರ್ತವೇನೋ ನಿಕ್ಕಿಯಾಯಿತು. ಆದರೆ ನಿವೃತ್ತ ನನ್ನನ್ನುಳಿದು ಮೂವರಿಗೂ ವೃತ್ತಿ ಜವಾಬ್ದಾರಿಯ ಕಟ್ಟುಪಾಡಿನಲ್ಲಿ ಎಲ್ಲ ಗೊಂದಲ. ಕಳೆದು ಕೂಡಿಸಿ ಉಂಟು ಇಲ್ಲ ಮಾಡಿ ಅಂತೂ ಶನಿವಾರ ಬೆಳಿಗ್ಗೆ 5:00 ಮಂಗಳೂರಿನ ನಂತೂರಿನ ವೃತ್ತದಿಂದ ಹೊರಟವರು 5 ವೇಣು ವಿನೋದ್, ಅನಿಲ್ ಶೇಟ್, ಸಮರ್ಥರೈ, ಚಿನ್ಮಯ ದೇಲಂಪಾಡಿ ಮತ್ತು ನಾನು. ಮಂಜು ಇಲ್ಲದ ಸಖೆಯ ದಿನಗಳು. ಸೂರ್ಯ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಇಳಿಯುವ ಮುನ್ನ ನಾವು ಸಾಕಷ್ಟು ದಾರಿ ಗಳಿಸುವವರಂತೆ ಬಿರುಸಾಗಿಯೇ ಪಡಲಿದೆವು. ಮಾರ್ಗ ಚತುಷ್ಪಥವಾದದ್ದು ಸೈಕಲ್ ದೃಷ್ಟಿಯಲ್ಲಿ ಸಮಸ್ಯೆಗಳನ್ನು ನಾಲ್ಮಡಿಯಾಗಿಸಿತ್ತು. ರಸ್ತೆ ವಿಭಾಜಕಗಳಲ್ಲಿ ಮರೆ ಸಸ್ಯಗಳು ಇನ್ನೂ ವ್ಯವಸ್ಥಿತವಾಗಿಲ್ಲ. ಹಾಗಾಗಿ ಇನ್ನೊಂದೇ ಓಣಿಯಲ್ಲಿದ್ದು ನಮಗೆ ಎದುರಾಗುತ್ತಿದ್ದ ಮಹಾ ರಕ್ಕಸರ ಬಿರುಗಣ್ಣ ಕೆಕ್ಕರ ನೋಟಕ್ಕೆ, ಅಂದರೆ ವಾಹನಗಳ ಬೆಳಕಿನ ಕೋಲಿಗೆ ನಾವು ತೂರಾಡಿ ಹೋಗುವುದಿತ್ತು. ನಮ್ಮ ಬೆಂಬದಿಯಿಂದಲೇ ಬರುವ ವಾಹನಗಳಾದರೂ ನಾವು ಪೂರ್ಣ ನೆಚ್ಚುವಂಥದ್ದೇನಲ್ಲ. ನಾನು ಇಲ್ಲೇನೋ ಸೈಕಲ್ಲಿಗನಾದರೂ ನನ್ನ ಬಹುಪಯಣವೆಲ್ಲ ಬೈಕು, ಕಾರು, ಬಸ್ಸುಗಳಲ್ಲೇ ಆಗಿರುವ ಅನುಭವದಲ್ಲಿ ಹೇಳುತ್ತೇನೆ. ನಮ್ಮ ಸಾರ್ವಜನಿಕ ಬೆಳಕಿನ ವ್ಯವಸ್ಥೆ ಎಂದೂ ಶಿಸ್ತಿನದ್ದಲ್ಲ. ಸರ್ಕಾರಿ ಅನುದಾನಗಳ ವಿಚಿತ್ರದಲ್ಲಿ ಸತ್ತು 100 ಬುರುಡೆ ದೀಪಗಳಿಂದ ಅತ್ಯಾಧುನಿಕ LEDವರೆಗೂ ಕತ್ತಲೆ, ಮಿಣುಕು, ಅತಿ ಬೆಳಕು ಅವ್ಯವಸ್ಥಿತವಾಗಿ ದಾರಿಗೆ ಊರಿಗೆ ಚೆಲ್ಲುತ್ತಲೇ ಇರುತ್ತದೆ. ಸಾಲದ್ದಕ್ಕೆ ಹಾದಿಬದಿಯ ಅಂಗಡಿ, ಮನೆ ಮತ್ತು ಜಾತ್ರೆಗಳ ವ್ಯರ್ಥ ಬೆಳಕಿನ ಪ್ರವಾಹ. ಇವುಗಳ ನಡುವೆ ವಾಹನ ಚಾಲಕರು ತಮ್ಮ ಬೆಳಕೋಲುಗಳಿಗೆ ದಿಟ್ಟಿ ನೆಟ್ಟು ತುಸು ಉದಾಸವಾಗಿಯೇ ವೇಗವರ್ಧಕವನ್ನು ಹಿಂಸಿಸುತ್ತಾರೆ. ಆಗ ಕೆಲವೊಮ್ಮೆ ಚಾಲಕರಿಗೆ ಭ್ರಮೆಗಳು ಮಿಂಚಿ ಹೋಗುವುದಿದೆ. ಹಾಗೆ ಭ್ರಮೆಯ ಭಾಗವಾಗಿ ನಮ್ಮ ಅಸ್ತಿತ್ವ ಸೇರಿ ಹೋಗುವುದು ಇಬ್ಬರಿಗೂ ಹಿತವಲ್ಲ. ಇದಕ್ಕೆ ನಾವು ಮಾರ್ಗದಂಚಿನ ಬಿಳಿ ರೇಖೆಯನ್ನು ಲಕ್ಷ್ಮಣ ರೇಖೆಯ ನಿಷ್ಠೆಯಲ್ಲಿ ಕಾಯ್ದುಕೊಳ್ಳುತ್ತೇವೆ. ನಮ್ಮನ್ನು ಅಪಾಯ ಬೆನ್ನು ಹಿಡಿಯಬಹುದಾದ ಇನ್ನೊಂದೇ ಪರಿ ನೋಡಿ. ಹೆಚ್ಚು ವೇಗದ ಮೋಟಾರ್ ಚಾಲಕರಿಗೆ ಆಗೀಗ ತುಸು ನಿಧಾನಿ ಸಹದಿಕ್ಕಿನ ವಾಹನಗಳು ಸಿಕ್ಕುತ್ತಿರುತ್ತವೆ. ಚತುಷ್ಪಥ ಕೊಡುವ ಸ್ವಾತಂತ್ರ್ಯದಲ್ಲಿ ವೇಗಿ ಎದುರಿನ ವಾಹನವನ್ನು ಯಾವುದೇ ಮಗ್ಗುಲಿನಿಂದಲೂ ಹಿಂದಿಕ್ಕುತ್ತಿರುತ್ತಾನೆ. ಅವೇಳೆಯಲ್ಲಿ ಜನ ಜಾನುವಾರುಗಳ ನಿರೀಕ್ಷೆ ಇಲ್ಲದೆ ಹೀಗೆ ಒಮ್ಮೆಗೆ ಎಡ ಅಂಚಿಗೆ ನುಗ್ಗುವ ವಾಹನಗಳಿಗೆ ನಾವು ಪೂರ್ಣ ಅನಿರೀಕ್ಷಿತ ಅಡ್ಡಿಯಾಗಿ ಬಿಡಬಹುದು. ಇದರ ನಿವಾರಣೆಗೆ ನಮ್ಮ ಸೈಕಲ್ಗಳಿಗೆ ಹಿಂದೆ ಕೆಂದೀಪದ ರಕ್ಷೆ ಇತ್ತು. ಎದುರು ದಿಗಂತದಲ್ಲಿ ನಮ್ಮ ಕೆಂದೀಪದ ಪ್ರತಿಫಲನವೋ ಎಂಬಂತೆ ಅರುಣರಾಗ ಪಸರಿಸುತ್ತಿದ್ದಂತೆ ನಾವು ನಿರಾಯಾಸವಾಗಿ ಜೋಡು ಮಾರ್ಗ ತಲುಪಿದ್ದೆವು. ಹೋಟೆಲ್ನಲ್ಲಿ ಮೊದಲ ಸುತ್ತಿನ ಕಾಫಿಂಡಿ. ಟೆನ್ನಿಸ್ ಭಾಷೆಯಲ್ಲಿ ಹೇಳುವುದಿದ್ದರೆ ನಮ್ಮ ಮೂಲ ತಂಡದಲ್ಲಿ ಚಿನ್ಮಯ ದೇಲಂಪಾಡಿ ಸೀಡೆಡ್ ಪ್ಲೇಯರ್. ಕುದುರೆ ಮುಖ ಸಾಹಸ ಯಾನದಲ್ಲಿ ಯಾವ ಸ್ಪರ್ಧೆ ಇರದಿದ್ದರೂ ಆತ ಸರ್ವೋತ್ತಮನಾಗಿ ಕಾಣಿಸಿದ್ದ. ಆತನ MCA ವೃತ್ತಿ ವಾರಕ್ಕೆ 5 ಶನಿವಾರ ಆದಿತ್ಯವಾರಗಳ ರಜೆಯದ್ದು. ಗುರುವಾರದವರೆಗೂ ಸಾಹಸಯಾನದಲ್ಲಿ ಅವನ ಭಾಗಿದಾರಿಕೆ ನಿಶ್ಚಿತವಿತ್ತು. ದುರದೃಷ್ಟಕ್ಕೆ ಕಡೆ ಗಳಿಗೆಯಲ್ಲಿ ಎಂಬಂತೆ ಈ ಶನಿವಾರ ಆತನಿಗೆ ಕಾರ್ಖಾನೆಯಲ್ಲಿ ವಿಶೇಷ ಕರ್ತವ್ಯದ ಹೊಣೆ ಬಿತ್ತು. ಹಾಗಾಗಿ ಮೊದಲೇ ತಿಳಿಸಿದ್ದಂತೆ ಚಿನ್ಮಯ ನಮ್ಮೊಡನೆ ಕಾಫಿಂಡಿ ಮುಗಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ವಾಪಸು ಹೋದ. ಉದಯ ರವಿ ಸಾಕ್ಷಿಯಾಗಿ ಬಂಟ್ವಾಳ ಪರ್ಯಾಯ ದಾರಿ ಹಿಡಿದು ಬೆಳ್ತಂಗಡಿಯತ್ತ ಮುಂದುವರಿದೆವು. ಸರಿ 1 ಹಿಂದೆ, ಅಂದರೆ March 13-14, 2015 ನಡೆದ ಬೆಂಗಳೂರಿಗೊಂದು ಸೈಕಲ್ ಮಹಾಯಾನದ ಅನಂತರ ನಾನು ಈ ದಾರಿಗೆ ಬಂದಿರಲಿಲ್ಲ. ಆ ಲೆಕ್ಕದಲ್ಲಿ ಈ ಸಾಹಸಯಾನ ಯೋಚಿಸದೆ ಘಟಿಸುತ್ತಿದ್ದ ವರ್ಷಾಂತಿಕ ಸಂಭ್ರಮ ಬೇರೆ. ಆಗ ರಿಪೇರಿಗಾಗಿ ಶಿರಾಡಿ ಘಾಟಿ ಮುಚ್ಚಿದ್ದರಿಂದ ನಮಗೀ ದಾರಿ ಅನಿವಾರ್ಯವಾಗಿತ್ತು. ಸಹಜವಾಗಿ ವಾಹನ ದಟ್ಟಣೆಯು ಹೆಚ್ಚಿತ್ತು. ಈ ಬಾರಿ ಇದೇ ನಮ್ಮ ಆಯ್ಕೆ. ಶಿರಾಡಿ ಮುಕ್ತವಿರುವುದರಿಂದ ಇಲ್ಲಿ ವಾಹನ ಸಂಚಾರವು ವಿರಳವಿತ್ತು. ಅಂದು ಮಹಾಯಾನಕ್ಕೆ ಸಂಘಟನಾ ನಾಯಕತ್ವ ಕಾವೂರು ಪ್ರಸನ್ನನದು. ಆದರೆ ತಾತ್ವಿಕ ನಾಯಕತ್ವವನ್ನು ಮಂಗಳೂರು ಸೈಕಲಿಗರ ಸಂಘದ ಪರವಾಗಿ ಇದೇ ಅನಿಲ್ ಶೇಟ್ ವಹಿಸಿದ್ದರು. ಪ್ರಸ್ತುತ ತಂಡದ ವೇಣು ಅಥವಾ ಸಮರ್ಥ ಅಂದು ನಮ್ಮೊಡನಿರಲಿಲ್ಲ. ಆದರೆ ತಮಾಷೆ ಎಂದರೆ ಅನಿಲ್ರಿಗೆ ದಾರಿಯ ಆಪ್ತ ಪರಿಚಯದ ಕುರಿತು ಅಂದು ಇಂದು ವಿಶೇಷ ಆಸಕ್ತಿ ಇರಲಿಲ್ಲ. ಹೊಸ ತಲೆಮಾರಿನ ಬಹುತೇಕ ಸೈಕಲ್ಲಿಗರಂತೆ ಇವರು ಸೈಕಲ್ ಓಡಿಸಿದ ಅಂತರ ಮತ್ತು ಆ ನಡುವೆ ಗಳಿಸಿದ ಔನ್ನತ್ಯದ ಅಂಕಿ ಸಂಖ್ಯೆಗಳಲ್ಲಿ ಕಳೆದು ಹೋಗುತ್ತಾರೆ. ಅನಿಲ್ ವಿದ್ಯಾ ಕಲಿಕೆಯಲ್ಲಿ ವಿದ್ಯುನ್ಮಾನ ತಂತ್ರಜ್ಞ ಅರ್ಥಾತ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಆದರೆ ಇಂದು ಕೇವಲ 37ರ ಹರೆಯದಲ್ಲೇ ಸ್ವತಂತ್ರ ಕಟ್ಟಡಗಳ ನಿರ್ಮಾತೃವಾಗಿ ವೃತ್ತಿರಂಗದಲ್ಲಿ ಗಟ್ಟಿಗ. ಬಹುಶಃ ಅಂಕಿ ಸಂಖ್ಯೆಗಳ ಪ್ರೀತಿ ಪ್ರಾವೀಣ್ಯವೇ ಇವರ ಯಶಸ್ಸಿನ ಗುಟ್ಟಿರಬಹುದೋ ಏನೋ. ದಿನ ದಿನ 30-40 ವಾರಾಂತ್ಯದಲ್ಲಿ 100-200 ಕಿಲೋಮೀಟರ್ಗಳನ್ನು ತನ್ನ ದಾಖಲೆ ಕಡತದಲ್ಲಿ ಗುಡ್ಡೆ ಹಾಕುತ್ತಾ ಬಂದ ಅನಿಲ್ರಿಗೆ ದಾರಿಗಳ ಪ್ರಾದೇಶಿಕ ಮೂರಿ ಹತ್ತುವುದು ಕಡಿಮೆ. ಸಹಜವಾಗಿ ಮಿನಿಟಿಗಿಷ್ಟು ಪೆಡಲಾವರ್ತ, ಇಷ್ಟು ನಾಡಿ ಮಿಡಿತ ಎಂದುಕೊಳ್ಳುತ್ತಾ ಪೆಡಲೊತ್ತಿದ್ದೇ ಒತ್ತಿದ್ದು. ಬಳ್ಳಿಯಷ್ಟು ಸಪುರದ ಟಯರಿನ, ಹತ್ತಿಯಷ್ಟು ಹಗುರದ ಅಂದರೆ 9 ಕಿಲೋ ನುಣ್ಣರೆ ದಾರಿಗಳ ಅತಿ ವ್ಯಾಮೋಹಿ ಸೈಕಲ್ ಕ್ಷಣಾರ್ಧದಲ್ಲಿ ಕಣ್ಮರೆಯಾಯಿತು. ಪುತ್ತೂರು ಮೂಲದ ಬೆಂಗಳೂರು ಬಾಲ್ಯದ ಇನ್ನೊಂದೇ ವಿದ್ಯುನ್ಮಾನ ತಂತ್ರಜ್ಞ ತರುಣ ಸಮರ್ಥರಾಯಿ. ಇವರು ವೃತ್ತಿಯ ಹದ ಕಂಡದ್ದು ಮಾರಾಟ ರಂಗದಲ್ಲಿ. ಅದೇನೋ ವಿದೇಶಿ ಕಂಪನಿಯ ಕಾರು ಲಾರಿಗಳ ಟಯರಿಗೆ ಈತ ಮಂಗಳೂರು ಕೇಂದ್ರಿತ, 8 ಜಿಲ್ಲೆಗಳಿಗೂ ವಸತಿ ಪ್ರತಿನಿಧಿ ಅಂದರೆ ರೆಸಿಡೆಂಟ್ ರೆಪ್ರೆಸೆಂಟೇಟಿವ್. ಆರಡಿ ಮೀರಿದ ದೃಢ ಕಾಯದ ಸಮರ್ಥರಿಗೆ ಸಾಹಸರಂಗದ ಒಲವು ಸಹಜವಾದದ್ದೇ. ಹಿಮಾಲಯಕ್ಕೆ ಹೋಗಿ ಗಂಗಾ ಝರಿಯ ತೆಪ್ಪದೋಟ ಮತ್ತು ಕಾಲಿಗೆ ಹಗ್ಗ ಕಟ್ಟಿ ಕೊಳ್ಳ ದುಮುಕಾಟ ಅಂದರೆ ಬಂಗಿ ಜಂಪಿಂಗ್ ಅಂಕಿತ ನಾಮವನ್ನು ಅನ್ವರ್ಥವಾಗಿಸಿಕೊಂಡೇ ಬಂದವರು ಈ ಸಮರ್ಥ. ಈಜು, ಓಟ ಮತ್ತು ಸೈಕಲ್ ಸವಾರಿ ಎಂಬ ಮೂರು ಮುಖದ ಅರ್ಥಾತ್ ಟ್ರಯಾಥ್ಲಾನ್ ಸಾಧನೆಯ ಕಳದಲ್ಲಿ ಪಳಗುತ್ತಿರುವ ಹುದ್ದರಿ ಈ ಹಸನ್ಮುಖಿ ರೈ. ಇಲ್ಲಿ ಯಾವ ಒತ್ತಡಗಳಿಲ್ಲದೆ ಸಾಮಾನ್ಯ ರಸ್ತೆ ಸವೆಸುವ ಸೈಕಲ್ ಚಲಾವಣೆ ಎಂದ ಮೇಲೆ ಕೇಳಬೇಕೇ? ಅನಿಲ್ಗೆ ಸಮಜೋಡಿಯಾಗಿ ಸಮರ್ಥ ರೈಯೂ ಮಾಯ. ಕುದುರೆ ಮುಖದ ಮಹಾಯಾನದಲ್ಲೇ ಕಂಡುಕೊಂಡಂತೆ ವೇಣು ಮತ್ತು ನಾನು ಯಾವ ಕೀಳರಿಮೆ ಇಲ್ಲದೆ ನಮ್ಮ ಲಯಗಾರಿಕೆಯಲ್ಲಿ ಯೋಗ್ಯ ಹಿಂದಾಳುಗಳಾಗಿ ಚಕ್ರಾವರ್ತನವನ್ನು ನಿರಂತರವಾಗಿಸಿದೆವು. ಬಂಟ್ವಾಳಪೇಟೆ ಹೊರಗೆ ಹಿಂದೆಲ್ಲ ನೇತ್ರಾವತಿ ಪಾತ್ರೆಗೆ ಕಚ್ಚಾ ದಾರಿ ರೂಢಿಸಿ ಲಾರಿ ಜೀಪು ತೊಳೆಯುವವರನ್ನು ಕಾಣಬಹುದಿತ್ತು. ಈಗ ದಂಡೆಯಲ್ಲಿ ಸಣ್ಣ ಕೊಳಗೇರಿ ಕಾಣಿಸಿದರೂ ನದಿ ಪಾತ್ರೆಯಲ್ಲೇನೋ ಭಾರಿ ಪಂಪ್ ಬಾವಿ ನಿರ್ಮಾಣ ನಡೆದಂತಿತ್ತು. ಮತ್ತೆ ಮರವೆಗೆ ಸಂದಂತಿದ್ದ ಅರಣ್ಯ ಇಲಾಖೆಯ ತನಿಖಾ ಠಾಣೆ ಸೊರಗಿತ್ತು. ಕಾಡುಳಿಯದ ಮೇಲೆ ಠಾಣೆ ಯಾಕೆಂದಿರಬಹುದೇ? ಮಳೆಗಾಲದ ಹೊಳೆ, ಚಳಿಗಾಲದ ಕಂಬಳದ ಕಳ, ಮಣಿಹಳ್ಳ ನನಗೆ ಮಾತ್ರ ಹಾಜರಿ ಒಪ್ಪಿಸಿ ಹಿಂದೆ ಸರಿಯಿತು. ಎರಡನೇ ಸುತ್ತಿನ ಉಪಾಹಾರಕ್ಕೆ ಬೆಳ್ತಂಗಡಿ ಎಂದೇ ಮಾತಾಡಿಕೊಂಡಿದ್ದೆವು. ಆದರೂ ಆಶ್ಚರ್ಯಕರವಾಗಿ ಒಗ್ಗದ ಏರಿಕೆಯ ಕೊನೆಯಲ್ಲೊಮ್ಮೆ ಅನಿಲ್ ಸಮರ್ಥ ನಮ್ಮನ್ನು ಕಾದಿದ್ದರು. ಕಾರಿಂಜದ ಕವಲಿನವರೆಗೆ ಮಾತ್ರ ಜೊತೆ ಕೊಟ್ಟರು. ಸೈಕಲ್ ಯಾನದ ಸ್ವಾರಸ್ಯ ಕಥನವೆಂದರೆ ಮಿನಿಟು ಮಿನಿಟುಗಳ ಪೆಡಲಾವರ್ತ, ಗಳಿಸಿದ ಔನ್ನತ್ಯದ ಲೆಕ್ಕ, ಉಪಗ್ರಹ ಆಧಾರಿತ ಗೀಟು, 4 ಸ್ವಂತಿ ಮತ್ತು ತಿಂದದ್ದು ಬಿಟ್ಟದ್ದನ್ನೆಲ್ಲ ಗುಡ್ಡೆ ಹಾಕುವುದಲ್ಲ. ಅದು ಸವಾರಿಯ ಶ್ರಮ, ಕಾರಣವಾದ ಪರಿಸರದ ವೈವಿಧ್ಯಕ್ಕೆ ಮನೋಭೂಮಿಕೆಯಲ್ಲಿ ಮೂಡುವ ಚಿತ್ರವಾಗಬೇಕು ಎಂದು ನಂಬಿದವನು ನಾನು. ಒಂದೆರಡು ಉದಾಹರಣೆ ನೋಡಿ. ಗೆಳೆಯ ಸಂದೀಪ ಸಾಧಿಸಿದ್ದ 90 ಕೆರೆ ಈಜು, ಮೇಲುಕೋಟೆ ದಾರಿಯ ಸವಾರಿ, ಮೈಸೂರಿನತ್ತಣ ಓಟ ನನಗಿಲ್ಲಿ ಕಾಣುತ್ತಿತ್ತು. ಕಾರಿಂಜದವರೆಗೆ ಸೈಕಲ್, ಅದರ ಕೆರೆಯಲ್ಲಿ ಈಜು, ಒಗ್ಗದ ಕಾಡಿನಲ್ಲಿ ಓಟ, ಹೀಗೊಂದು ಟ್ರಯಾಥ್ಲಾನ್ ರೂಪುಗೊಳ್ಳಬಹುದೇ? ಮುಂದೆ ಬಂಬಿಲ ಎಂಬ ದಾರಿ ಬದಿಯ ಹಳ್ಳಿ ಇಂಗ್ಲಿಷ್ ಕಾಗುಣಿತದಲ್ಲಿ ಬಾಂಬಿಲ್ಲ ಎಂಬ ಅರ್ಥ ಸ್ಫುರಿಸಿದರೆ ಭಯೋತ್ಪಾದನಾ ನಿಗ್ರಹ ದಳ ಜಾಗೃತವಾಗಬಹುದೇ? ಪುಂಜಾಲಕಟ್ಟೆ ಎಂಬ ಸ್ಥಳನಾಮವನ್ನು ಅಪಾರ್ಥಿನಿಗಿಳಿಸಿದರೆ ಏನೆಲ್ಲ ಅರ್ಥೈಸಬಹುದು? 6-8 ಕಿಲೋಮೀಟರ್ ವಿಸ್ತರಿಸಿದ ಪುಂಜಾಲಕಟ್ಟೆ ಮಡಂತ್ಯಾರನ ಮೇಲೆ ಅಕ್ರಮ ಒತ್ತುವರಿ ನಡೆಸಿದೆಯೇ? ಭರ್ಜರಿ ಮಸೀದಿ ಕಾಣುವಲ್ಲಿಗೆ ಅರಮನೆ ಬೋರ್ಡ್ ಹಚ್ಚಿದ್ದಾದರೂ ಒಪ್ಪಬಹುದು. ಗಜಿಬಿಜಿ ಪೇಟೆಯನ್ನು ಗುರುವಾಯನ ಕೆರೆಯೊಳಗಿಳಿಸುವುದು ಸರಿಯೇ ಎಂದಿತ್ಯಾದಿ ಇತ್ಯಾದಿ. ಸೈಕಲ್ ಚಕ್ರ ಉರುಳಿದಂತೆ ವಿಚಾರಗಳ ಸುರುಳಿ ಅರೆ ವಿರಾಮ ಹಾಕುತ್ತಾ ಬಿಚ್ಚುತ್ತಾ ಸಾಗಿತ್ತು. ಪೂರ್ಣ ವಿರಾಮ ಹಾಕಿದಂತೆ ಬೆಳ್ತಂಗಡಿ ತಲುಪಿದ್ದೆವು. ನಾನು, ವೇಣು ಬೆಳ್ತಂಗಡಿಯ ಖ್ಯಾತ ಹೋಟೆಲ್ಗಳತ್ತ ಹಾರು ನೋಟ ಹಾಕುತ್ತಾ ನೇತ್ರಾವತಿ ಸಂಕದವರೆಗೂ ಹೋದೆವು. ಮುಂದಾಳುಗಳ ಪತ್ತೆ ಇಲ್ಲ. ಇತ್ತ ಕೊಳೆ ತುಂಬಿದ ಸಣ್ಣ ಮರಳ ದಿಬ್ಬ, ಅತ್ತ ಗುಳಿಬಿದ್ದ ಕಲ್ಲ ಹಾಸಿನ ನೇತ್ರಾವತಿ ಪಾತ್ರೆಯಲ್ಲಿ ಜೀವದ್ರವ ತೀರಾ ಬಳಲಿತ್ತು. ಗಡಿಕಲ್ಲಿನಂತೆ ತೋರುವ ಗಡಾಯಿ ಕಲ್ಲು ಮೋಡದ ಮಬ್ಬಿನಲ್ಲಿ ಕಾಣಿಸಿದರೆ ದಿಗಂತವನ್ನೇ ರೇಖಿಸುವ ಕುದುರೆಮುಖ ಶ್ರೇಣಿ ಪೂರ್ಣ ಮಂಜಿನ ಮರೆಯಲ್ಲಿತ್ತು. ತಿನ್ನುವಲ್ಲಾದರೂ ಒಗ್ಗಟ್ಟು ಬೇಡವೇ ಎಂದು ಅನಿಲರಿಗೆ ಚರವಾಣಿಸಿದೆ. ಸ್ವಿಚ್ ಆಫ್ ಮಾಡಿದ್ದಾರೆ, ಸಂದೇಶ ಸಿಕ್ಕಿತು. ಹೆಚ್ಚು ನಿಂತು ಮಾಡುವುದೇನು, ಉಜಿರೆಯಲ್ಲಿ ಸಿಕ್ಕಾರು ಎಂದು ನಾನು ವೇಣು ಮತ್ತೆ ಸೀಟಿಗೇರಿದೆವು. ಉಜಿರೆಯಲ್ಲಿ ಶಿವರಾತ್ರಿ ನೆಪದ ಮಂಜುನಾಥನ ಭಕ್ತರ ಉಬ್ಬರ ಇನ್ನೂ ಇಳಿದಂತಿರಲಿಲ್ಲ. ನಿತ್ಯ ಜಾತ್ರೆಯ ಊರಿನಲ್ಲಿ ನಮ್ಮ ಎರಡು ಸೈಕಲಿಗರನ್ನು ಹುಡುಕುವುದೆಲ್ಲಿ? ಈ ಬಾರಿ ವೇಣು ಸಮರ್ಥರ ಚರವಾಣಿ ಸಂಪರ್ಕ ಸಾಧಿಸಿದರು. ಪುಣ್ಯಾತ್ಮರಿಬ್ಬರೂ ಘಟ್ಟದ ತಪ್ಪಲಿಗೆ ಅಂದರೆ ಚಾರ್ಮಾಡಿ ಹಳ್ಳಿಗೆ ಲೆಕ್ಕ ಮುಗಿಸುವ ಉತ್ಸಾಹದಲ್ಲಿ ಹೋಗಿದ್ದರು. ಪೂರ್ವ ಯೋಜನೆಯ ಬೆಳ್ತಂಗಡಿ ಕಳೆದು ಒಳ್ಳೆಯ ಹೋಟೆಲ್ನಿಂದ ಉಜಿರೆಯನ್ನು ಹಿಂಬಿಟ್ಟು ದೂರವಾಗಿದ್ದರು. ಆಗ ನನಗೆ ಆಧುನಿಕ ಶಿಕ್ಷಣದ ಕುರಿತ ಚಾಟುಕ್ತಿಯೊಂದು ನೆನಪಾಯಿತು. ಅಂಕಿ ಸಂಖ್ಯೆಗಳ ಸಾಧನೆಯಲ್ಲಿ ಕಳೆದು ಹೋದ ಜ್ಞಾನದ ಅರಿವಾಗಲಿಲ್ಲ. ವಿವರಣೆಗೆ ಎರಡು ಉದಾಹರಣೆ ನೋಡಿ. ವೀರಾದಿ ವೀರರೊಬ್ಬರು ಒಂದೇ ದಿನದಲ್ಲಿ 400 ಕಿಲೋಮೀಟರ್ ದಾಖಲೆಗಾಗಿ ಮಂಗಳೂರು ಕುಂದಾಪುರಗಳ ನಡುವೆ 2 ಬಾರಿ ಸೈಕಲ್ ಸವಾರಿ ಹೋಗಿ ಬಂದರು. ಮತ್ತೊಬ್ಬರು ಮಳವೂರು ಸಂಘದಿಂದ ಬಜ್ಪೆ ವಿಮಾನ ನಿಲ್ದಾಣದ ಎತ್ತರಕ್ಕೆ ದಿನದಲ್ಲೇ 18 ಬಾರಿ ಏರಿಳಿದು ಔನ್ನತ್ಯ ಗಳಿಕೆ ದಾಖಲೆಯನ್ನು ಅಸಾಧ್ಯ ಎತ್ತರಕ್ಕೆ ಏರಿಸಿ ಇಟ್ಟರು. ಬಹುಶಃ ಈ ಗೆಳೆಯರು ನಾವಲ್ಲದಿದ್ದರೆ ಇಷ್ಟರಲ್ಲೇ ಚಾರ್ಮಾಡಿ ಘಾಟಿಯನ್ನು ಏರಿ ಮುಗಿಸುತ್ತಿದ್ದರೋ ಏನೋ ಎಂದು ಆಶ್ಚರ್ಯ ಪಡುತ್ತಾ ನಾವು ಅತ್ತ ಹೊರಟೆವು. 1980ರಲ್ಲಿ ಆರೋಹಣ ಪರ್ವತಾರೋಹಿಗಳು ಸಾಹಸಿಗಳು ಹೆಸರಿನಲ್ಲಿ ಅವಿಭಜಿತ ದಕ ಜಿಲ್ಲೆಯೊಳಗೆ ಪರ್ವತಾರೋಹಣ ಸಪ್ತಾಹವನ್ನು ನಡೆಸಿದ್ದೆವು. ಸಂತ ಅಲೋಶಿಯಸ್ ಕಾಲೇಜ್, ವಿವೇಕಾನಂದ ಕಾಲೇಜ್, ಮಹಾವೀರ ಕಾಲೇಜ್, ವಿಜಯ ಕಾಲೇಜ್, ಮಹಾತ್ಮ ಗಾಂಧಿ ಸ್ಮಾರಕ ಕಾಲೇಜ್, ಭಂಡಾರ್ಕರ್ಸ್ ಕಾಲೇಜ್ ಎಂದು ಮೊದಲ 6 ದಿನ ಪ್ರದರ್ಶನ ಭಾಷಣ ನಡೆಸಿದ್ದೆವು. ಮಂಗಳೂರಿನಿಂದ ತೊಡಗಿ ಪುತ್ತೂರು, ಮೂಡಬಿದ್ರೆ, ಮೂಲ್ಕಿ, ಉಡುಪಿ, ಕುಂದಾಪುರ ಎಂದು ಸುತ್ತಿ ಕೊನೆಯಲ್ಲಿ ಇದೇ ಉಜಿರೆಗೆ ಬಂದಿದ್ದೆವು. ಉದ್ದಕ್ಕೂ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಡೆಯುವ ಸಮಾರೋಪ ಸಭೆ ಹಾಗೂ ಹಿಂಬಾಲಿಸುವ ನೀವೇ ಭಾಗವಹಿಸಿ ಕಲಾಪಕ್ಕೆ ಎಲ್ಲರಿಗೆ ಮುಕ್ತ ಆಮಂತ್ರಣವನ್ನು ಕೊಡುತ್ತಾ ಬಂದಿದ್ದೆವು. ಹಾಗೆ ಉಜಿರೆಯಲ್ಲಿ ಸೇರಿದ್ದ ಸುಮಾರು 92 ಮಂದಿಯೊಡನೆ ರಾತ್ರಿ ಚಾರಣದಲ್ಲಿ ಇದೇ ಚಾರ್ಮಾಡಿ ಮಾರ್ಗದಲ್ಲಿ ಸುಮಾರು 14 ಕಿಲೋಮೀಟರ್ ನಡೆದದ್ದು ಒಂದು ಸುಂದರ ನೆನಪು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದ ಶಂಪಾ ದೈತೋಟ ಅನೌಪಚಾರಿಕವಾಗಿ ತಂಡದೊಡನೆ ಹೆಜ್ಜೆ ಹಾಕಿದ್ದರು. ನಿಡಿಗಲ್ಲು ಸೇತುವೆ ಕಳೆದು ಸಿಗುವ ಮುಂಡಾಜೆ ಕವಲಿನಲ್ಲಿ ಅವರ ಸ್ವಂತ ಮನೆಯತ್ತ ತಿರುಗುವಾಗ ಶುಭಾಶಯ ಕೋರಿದ ಸ್ಥಳ ಇಂದು ಸೈಕಲ್ನಲ್ಲಿ ದಾಟುವಾಗ ನಿನ್ನೆ ಕಂಡಷ್ಟು ಕಣ್ಣಿಗೆ ಕಟ್ಟುತ್ತಿತ್ತು. ಸೋಮಂತಡ್ಕದ ಎಡಗವಲು ಆ ದಿನಗಳಲ್ಲಿ ನಮಗೆ ದಿಡುಪೆ, ಆನಡ್ಕ ಅಬ್ಬಿ, ಬಂಡಾಜೆ ಅಬ್ಬಿ, ಬಲ್ಲಾಳರಾಯನ ದುರ್ಗಾದಿ ಅಸಂಖ್ಯ ಪ್ರಾಕೃತಿಕ ತಾಣಗಳ ಆರಂಭ ನೆಲೆಯನ್ನೇ ಕಾಣಿಸುತ್ತಿತ್ತು. ಹಾಗೆಯೇ ಕಕ್ಕಿಂಜೆಯ ಬಲಗವಲು ನಮಗೆ ಅಮೆರಿಕೆಯಲ್ಲಿನ ಆರಂಭ ನೆಲೆ. ಚಾರ್ಮಾಡಿ ಹಳ್ಳಿಯವರೆಗೂ ಹೀಗೆ ದಾರಿಯ ಇಕ್ಕೆಲೆಗಳಲ್ಲಿ ನನ್ನ ನೆನಪುಗಳು ಪುಟ್ಟ ದೊಡ್ಡ ವರ್ಣರಂಜಿತ ದೀಪಮಾಲೆ. ಹಾದಿಬದಿಯ ಮರಗಳ ಸಂದಿನಲ್ಲಿ ನೇರ ಸುದೂರದಲ್ಲಿ ಕಂಡು ಕಾಣದಂತೆ ಪ್ರತ್ಯಕ್ಷವಾಗುವ ಏರಿಕಲ್ಲಿಗೆ ಭಾಗವತ ಮತ್ತು ಚಂಡೆಯವರ ನಡುವೆ ತಲೆಯ ಮರೆ ಇಟ್ಟುಕೊಂಡೇ ರಂಗಕ್ಕಿಳಿದ ಬಣ್ಣದ ವೇಷದ್ದೇ ಗತ್ತು ಕಾಣುತ್ತಿತ್ತು. ಮುಂದುವರಿದಂತೆ ಆ ದೈತ್ಯ ಶಿಖರ ಪುಟ್ಟ ಗುಡ್ಡೆಯ ಮರೆಯನ್ನು ಕಿತ್ತೆಸೆದು ಕಣ್ತುಂಬುತ್ತಿದ್ದಂತೆ ಚಾರ್ಮಾಡಿ ಹಳ್ಳಿ ಬಂದಿತ್ತು. ಬಿಸಿಯುಕ್ಕಿಸುವ ಒಂದೆರಡು ತೀವ್ರ ಏರು, ಅಂಕಾಡೊಂಕಿನ ಉಯ್ಯಾಲೆಯೋಟದಲ್ಲಿ ತಣಿಸಿದ ಇಳಿಜಾರು, ಬೆದರಿಸಿದ ಲಾರಿ, ವಿಜಯ ಸಂಕೇತವಾಗಿ ಹೆಬ್ಬೆರಳು ಚಿಮ್ಮುತ್ತಿದ್ದ ಅಸಂಖ್ಯರು, ಅಲ್ಲಲ್ಲಿ ನಮ್ಮ ಮನೋಸರಸಿಯಲ್ಲೆಬ್ಬಿಸುತ್ತಿದ್ದ ಉಲ್ಲೋಲಗಳು ಇಂದಿಗೂ ನಿಲ್ಲದ ತರಂಗಗಳು. ಬೆಂಗಳೂರು ಮಹಾಯಾನದಂದು ನಾವು ಚಾರ್ಮಾಡಿ ಹಳ್ಳಿಯಿಂದ ಬಸ್ಸನ್ನು ಆಶ್ರಯಿಸಿದ್ದೆವು. ಈಗ ಹಾಗಲ್ಲ. ಸುಮಾರು 23 ಕಿಲೋಮೀಟರ್ ಅಂತರದ ಸುಮಾರು 900 ಮೀಟರ್ ಔನ್ನತ್ಯದ ಕೊಟ್ಟಿಗೆ ಹಾರದವರೆಗೆ ನಮ್ಮದೇ ತುಳಿದಾರಿ. ನಾಗರಿಕ ಅಸೂತ್ರಶೆಗಳಿಗೆ ನೆಲೆಗಾಣಿಸದ ಕಗ್ಗಾಡು ಕುತ್ತೇರು ಎಂಬ ಎಚ್ಚರದಲ್ಲಿ ಹೋಟೆಲೊಂದರಲ್ಲಿ ಹೊಟ್ಟೆ ಗಟ್ಟಿ ಮತ್ತು ನೀರಂಡೆಗಳನ್ನು ಭರ್ತಿ ಮಾಡಿಕೊಂಡೆವು. ನಮಗೆ ಕೊಟ್ಟಿಗೆ ಆಹಾರವನ್ನು ಊಟಕ್ಕೆ ಮೊದಲು ತಲುಪುವ ನಿರೀಕ್ಷೆ ಇತ್ತು. ಹಾಗೆ ಆದ ಪಕ್ಷದಲ್ಲಿ ಲಘೂಪಾಹಾರವಷ್ಟೇ ಮಾಡಿ ಚುರುಕಾಗಿ ಮುಂದುವರಿಯುವ ಮಾತು ಆಡಿಕೊಂಡೆವು. ಮತ್ತೆ ರಾತ್ರಿ ವಾಸಕ್ಕೆ ಟಸ್ಕೆನ್ ಡಾಮ್, ಮೂಡಿಗೆರೆ ಮತ್ತು ಸಕಲೇಶಪುರಗಳ ನಡುವಿನ ಒಂದು ಖಾಸಗಿ ವನಧಾಮ ನಿಶ್ಚಯಿಸಿಕೊಂಡಿದ್ದೆವು. ಅದರ ಮಾಲೀಕ ಮಿತ್ರ ವಿಕ್ರಮ್ ಗೌಡ ಅವರಿಗೆ ಚರವಾಣಿಸಿ ನಮ್ಮ ತೃಪ್ತಿಕರ ಪ್ರಗತಿ ಹಾಗೂ ಸಂಜೆಗೆ ತಲುಪುವ ಸೂಚನೆಯನ್ನು ಕೊಟ್ಟದ್ದಾಯಿತು. 10:30 ಸುಮಾರಿಗೆ ನಿಜ ಘಟ್ಟ ತುಡುಕಿದೆವು. ಚಾರ್ಮಾಡಿ ಹಳ್ಳಿಯ ಮೂರ್ನಾಲ್ಕು ಮನುಷ್ಯ ರಚನೆಗಳನ್ನು ಕಳೆದದ್ದೇ ದಾರಿಯ ಇಕ್ಕೆಲಗಳು ಮರ ಹಸಿರು ಇಲ್ಲದ ಬಾಣೆ. ಕಾಡು ಕಲ್ಲೆದ್ದು ಧೂಳು ಕಸ ಹಾರಾಡುವ ರಣಬಿಸಿಲಿಗೆ ಹಬೆಯಾಡುವ ಡಾಮರು ವಾಸನೆಯ ಪರಿಸರ. ಅಸಂಖ್ಯ ವಾಹನಗಳು ತಂಗಿ ಹೋದ ಯಥಾನುಶಕ್ತಿ ಕೀಲೆಣ್ಣೆ ಹಾಳ ಮೂಳ ಚೆಲ್ಲಿ ಹೋದ ನೀರಸ ಬೀಡು. ಒಮ್ಮೆ ಪಾರಾದರೆ ಸಾಕೆಂದು ಅವಸರಿಸುವ ನೇರ ಏರುದಾರಿ. ನಾವು ಸಾಧಿಸಬೇಕಿದ್ದ ಔನ್ನತ್ಯದ ಸೂಚಿಯಾಗಿ ಏರುಕಲ್ಲು ಅಲ್ಲಿಂದಲೂ ಕಾಣುತ್ತಿತ್ತು. ಅದು ನಮ್ಮ ಸಾಧನಾ ಪಥದ ಚಾರ್ಮ್ಗಳ ಮುಡಿ. 8-10 ಹಿಮ್ಮುರಿ ತಿರುವಿ ಸೇರಿದಂತೆ 108 ಬಲಿ ಬಂದು ಸಿದ್ಧಿಸಬೇಕಾದ ಲಕ್ಷ್ಯ. ವ್ಯತಿರಿಕ್ತವಾದದ್ದು ಇದು ಚಾರ್ಮಾಡಿ ಹಳ್ಳಿ, ಚಾರ್ಮ್ಗಳ ಅಡಿ ಅಥವಾ ಚಾರ್ಮ್ ಮಡಿ. ಉಸ್ಸು ಬುಸ್ಸು ಸೇಕುತ್ತಾ 1x3 ತೊಡಗಿ 1x1.5 ಗೇರೇರಿಸಿ ಪೆಡಲು ತುಳಿದೆವು. ಹ್ಯಾಂಡಲ್ ಹಿಂದೆ ಕೆಳೆಯುವಂತೆ ಜಗ್ಗಿ ಶಕ್ತಿಯೆಲ್ಲ ಪಾದಕ್ಕಿಳಿಸಿದ್ದಂತೆ ಸುತ್ತಿನ ನಿರಂತರತೆ ಕಾಯ್ದುಕೊಂಡೆವು. ಏರುದಾರಿಯ ತಿರುವುಗಳಲ್ಲಿ ಒಳಮೂಲೆಗಳು ತುಸು ಹೆಚ್ಚೆ ಕಡಿದಾಗುತ್ತವೆ. ಈ ಓರೆ ಚತುಶ್ಚಕ್ರಿಗಳಿಗೆ ಅವಶ್ಯವಾದರೆ ನಮ್ಮ ಓಟಕ್ಕೆ ಹೊರೆಯೇ ಆಗುತ್ತದೆ. ಹಾಗೆಂದು ದಾರಿಯ ಅಗಲವನ್ನೆಲ್ಲ ನಾವು ಬೇಕಾಬಿಟ್ಟು ವ್ಯಾಪಿಸಿ ನಮ್ಮದೇ ಒಳಜಾಡುಗಳನ್ನು ರೂಪಿಸುವಂತಿಲ್ಲ. ಅನ್ಯ ವಾಹನಗಳು ಮಿನಿಟಿಗೊಂದಾದರೂ ಹಾದು ಹೋಗುತ್ತಲೇ ಇತ್ತು. ಅಂಥದ್ದರಲ್ಲೂ ಕೆಲವು ತೀವ್ರ ಎಡತಿರುವುಗಳಲ್ಲಿ ನಾನು ಎಚ್ಚರಿಕೆಯಲ್ಲೇ ದಾರಿಯ ಬಲ ಅಂಚನ್ನು ಬಳಸಿದ್ದುಂಟು. ಹಾಗೆಯೇ ತೀವ್ರ ಬಲ ತಿರುವುಗಳಲ್ಲಿ ಎದುರಿನಿಂದ ಬರುವ ಭಾರಿ ವಾಹನಗಳ ಕುರಿತು ಎಚ್ಚರ ಕಾಯ್ದುಕೊಳ್ಳುತ್ತಿದ್ದೆ. ಆ ವಾಹನಗಳು ಕೆಲವೊಮ್ಮೆ ವೇಗ ಅಥವಾ ಇಳಿಜಾರಿನ ತೂಯ್ತ ಸಂಭಾಳಿಸಲಾಗದೆ ನಮ್ಮ ಅಂಚಿಗೆ ನುಗ್ಗುವುದಿದೆ. ಇನ್ನೂ ಕೆಲವೊಮ್ಮೆ ಎದುರಿನಿಂದ ಘನವಾಹನವೇನೂ ಇಲ್ಲವೆಂಬ ಕಣ್ಣಂದಾಜಿನಲ್ಲಿ ನಮಗೆ ಅಪಾಯವಾಗುವಂತೆ ದೊಡ್ಡ ಸುತ್ತು ತೆಗೆಯುವುದೂ ಇದೆ. ಬೆಟ್ಟಗುಡ್ಡಗಳನ್ನು ಓರೆಯಲ್ಲೇರುವುದು ಸುಲಭ ಕ್ರಮ. ಅದನ್ನೇ ಸೈಕಲ್ ಸರಳತೆಗೆ ಅಳವಡಿಸುವಾಗ ಸಿಕ್ಕ ಸಣ್ಣ ಅವಕಾಶದಲ್ಲೂ ನಮಗೆ ನೇರ ಸಾಗುವುದಕ್ಕಿಂತ ಹಾವಿನ ಜಾಡು ಮೂಡಿಸುವ ಚಪಲ ಬರುವುದಿದೆ. ಇನ್ನು ಸುಸ್ತಾದರಂತೂ ಯೋಚಿಸದೆಯೂ ನಾವು ಕೆಲವೊಮ್ಮೆ ಬಳುಕಾಡುವುದುಂಟು. ಆದರೆ ಇಂತಲ್ಲೆಲ್ಲ ನಮ್ಮ ಹಿಂದಿನಿಂದ ಬರುವ ವಾಹನಗಳ ಕುರಿತ ಎಚ್ಚರ ಎಷ್ಟಿದ್ದರೂ ಸಾಲದು. ಸಮತೋಲನ ಕಾಯುವ ಸೈಕಲ್ಗಳ ಸಹಜ ಓಲಾಟಕ್ಕೆ ಹೆದರಿ ಹಾರ್ನಿನ ಗದ್ದಲ ಮಾಡುವ ನಿಧಾನಿಸಿ ದೊಡ್ಡ ದಾರಿ ಕೊಟ್ಟು ಸಾಗುವ ವಾಹನಗಳು ಇದ್ದಾವೆ. ಒಟ್ಟಾರೆ ದ್ವಿಚಕ್ರಿಗಳನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಬಲು ಸಮೀಪದಿಂದಲೇ ಹಾದು ಹೋಗುವವರು ಇದ್ದಾವೆ. ಇಂಥವರ ಬಗ್ಗೆ ಹೆಚ್ಚಿನ ಎಚ್ಚರದಲ್ಲೇ ಗೆಳೆಯ BN ಸದಾಶಿವರಾವ್ ತಮ್ಮ ಸೈಕಲಿನ ಬಲ ಹ್ಯಾಂಡಲ್ಗೆ ಹಿನ್ನೋಟ ಕನ್ನಡಿ ಅಂದರೆ ರೇರ್ ವ್ಯೂ ಮಿರರ್ ಸಿಕ್ಕಿಸಿಕೊಂಡಿದ್ದಾರೆ. ಆದರೆ ನನಗೆ ಶ್ರಮ ಸಂಸ್ಕೃತಿಯ ಭಾಗವಾದ ಸೈಕಲ್ಲಿಗೆ ಅಮಿತ ಸಲಕರಣೆಗಳ ಹೇರು ಹಾಕುವುದು ಹಿಡಿಸುವುದಿಲ್ಲ. ಹಾಗಾಗಿ ನಾನು ವಾಹನಗಳ ಸದ್ದಿನೊಡನೆ ರಸ್ತೆಯ ಎಡಂಚಿನ ನಿಷ್ಠೆ ಗಟ್ಟಿ ಮಾಡುತ್ತೇನೆ. ಆ ಕ್ಷಣದಲ್ಲಿ ಒಮ್ಮೆಲೆ ಕಲ್ಲು ಹೊಂಡ ಕಾಣಿಸಿಕೊಂಡರೆ ಬಳುಕುವುದು ಅನಿವಾರ್ಯವಾದರೆ ಎಡಮಗ್ಗಲನ್ನೇ ನೆಚ್ಚುತ್ತೇನೆ. ನಾನು ಕಾರು ತೆಗೆದುಕೊಳ್ಳುವ ಮುನ್ನ ವಾಹನ ಚಾಲನಾ ಸಂಸ್ಥೆಯೊಂದಕ್ಕೆ ಸೇರಿದ್ದೆ. ಅಲ್ಲಿನ ಶಿಕ್ಷಕ ಯಂತ್ರವನ್ನು ಚಾಲು ಮಾಡುವಲ್ಲಿಂದ ತೊಡಗಿ ಕ್ಲಚ್ಚು, ಗೇರು, ಸ್ಟಿಯರಿಂಗು, ಹಾರ್ನು, ಬ್ರೇಕು ಎಂದೆಲ್ಲ ತೋರಿಕೊಟ್ಟರು. ಮೈದಾನದಲ್ಲೇ ನಮ್ಮಿಂದ ಮಾಡಿಸಿಬಿಟ್ಟರು. ಅಲ್ಲಿಗೆ ನೀವು ಯಂತ್ರದ ನಿರ್ವಾಹಕ ಅರ್ಥಾತ್ ಮೋಟಾರ್ ಆಪರೇಟರ್ ಮಾತ್ರ. ಇದಕ್ಕೆ ಕಾಲರ್ಧ ಗಂಟೆಯ ಅಭ್ಯಾಸ ಸಾಕು. ಆದರೆ ನಿಜ ಚಾಲಕ ಅಥವಾ ಡ್ರೈವರ್ ಆಗುವುದು ಯಂತ್ರ ಚಾಲನೆಗೆ ಪರಿಸರ ಹಾಗೂ ಪರಿಸ್ಥಿತಿಯನ್ನು ಹೊಂದಿಸಿದಾಗ ಮಾತ್ರ ಎಂದದ್ದು ಇಂದು ಸೈಕಲ್ಲಿಗೂ ಅನ್ವಯವಾಗುತ್ತದೆ. ಘಟ್ಟ ಇಳಿಯುವ ಕಿರಾಕಿಯನ್ನು ಮೊದಲು ಹಿಡಿಯುವ ಉತ್ಸಾಹದಲ್ಲಿ ಒಂದೆರಡು ಜೋಪಡಿ ಅಂಗಡಿಗಳು ಚಾರ್ಮಾಡಿಪೇಟೆಯಿಂದಲೂ ಕಿರಿದಂತರದಲ್ಲೇ ಸಿಕ್ಕವು. ಅನಂತರ ಬಲಕ್ಕೆ ಬೆಟ್ಟ, ಎಡಕ್ಕೆ ಕೊಳ್ಳ ನೋಡುತ್ತಾ ಸಾಗಿದೆವು. ಮರ ಪೊದರಿನ ದಟ್ಟಣೆ ದಾರಿ ಬದಿಗೆ ವಿಶೇಷ ಕಾಣದಿದ್ದರೂ ನಮ್ಮ ಅರಿವಿಗೆ ಬರುತ್ತಿತ್ತು. ಸ್ವಲ್ಪದರಲ್ಲೇ ಎಡಕ್ಕೆ ಸರ್ಕಾರಿ ಕೊಕ್ಕೋ ಕೃಷಿ ಕ್ಷೇತ್ರದ ಮುಕ್ಕಾದ ಬೋರ್ಡು, ಕಚ್ಚಾ ದಾರಿಯೂ ಕಾಣಿಸಿತು. ಅದರೊಡನೆ ನನ್ನ ಮನದಂಗಳದಲ್ಲಿ ಸುಮಾರು 2.5 ದಶಕಗಳ ಹಿಂದಿನ ಅರೆವಿಫಲ ಸಾಹಸ ಯಾನದ ನೆನಪೊಂದು ಸುಳಿದು ಹೋಯಿತು. ಅಂದು ಇದೇ ಚಾರ್ಮಾಡಿ ಶ್ರೇಣಿಯ ಕೊಡೆಕಲ್ಲು ಶಿಖರಕ್ಕೇರಿದ್ದೆವು. ಮತ್ತೆ ಬಿದಿರು ತಳದ ಒತ್ತಿನಿಂದ ಹಿಮ್ಮೈಕೊಳ್ಳದ ದುರ್ಗದ ಹೊಳೆ ಪಾತ್ರೆಗಿಳಿದು ಆಯಕಟ್ಟಿನ ಜಾಗ ಹುಡುಕಿ ಬಲ್ಲಾಳರಾಯನ ದುರ್ಗದ ನೇರಮೈಗೆ ಲಗ್ಗೆ ಹಾಕುವ ಸಾಹಸ ನಮ್ಮ ಯೋಜನೆ. 2 ದಿನಗಳ ಕಲಾಪಕ್ಕೆ ಸಾಕಷ್ಟು ಹೊರೆಯನ್ನು ಒತ್ತಿದ್ದೆವು. ಆದರೆ ಆಚೆ ಇಳಿಯುವ ಭರಾಟೆಯಲ್ಲಿ ಮಿತ್ರ ದೇವಹನಹಳ್ಳಿ ಪಾದವನ್ನು ತೀವ್ರ ಉಳುಕಿಸಿಕೊಂಡದ್ದರಿಂದ ಎಲ್ಲ ರದ್ದುಪಡಿಸಿದ್ದೆವು. ಕತ್ತಲಲ್ಲೇ ಪರಡುತ್ತಾ ದುರ್ಗದ ಹಳ್ಳದ ಪಾತ್ರೆಗಿಳಿದು ಅದೃಷ್ಟಕ್ಕೆ ಸಿಕ್ಕ ಬಂಡೆ ಹಾಸಿನಲ್ಲಿ ಶಿಬಿರ ಹೂಡಿದ್ದೆವು. ದೇವು ಕಾಲಿನ ನೆಪ, ಪರಿಸರದ ಚಂದ ಸೇರಿಸಿ ನಾವು ಮರುದಿನವನ್ನೆಲ್ಲ ಅಲ್ಲೇ ಕಳೆದಿದ್ದೆವು. ಮೂರನೇ ದಿನ ನಿಧಾನಕ್ಕೆ ಹಳ್ಳವನ್ನೇ ಅನುಸರಿಸಿ ಬಯಲಾದದ್ದೇ ಈ ಕೊಕ್ಕೋ ಅಭಿವೃದ್ಧಿ ಕ್ಷೇತ್ರದಲ್ಲಿ. ಕೃಷಿಯ ಲೆಕ್ಕದಲ್ಲಿ ಅಂದೇ ಹಾಳು ಸುರಿಯುತ್ತಿದ್ದ ಕ್ಷೇತ್ರ ಈಗ ಹೇಗಿರಬಹುದೋ ಏನೋ. ತಲೆ ಕೆಳಗೆ ಹಾಕಿ ನೆರಕ್ ನೆರಕ್ ಚಕ್ರದ ತಾಳಕ್ಕೆ ಬುಸು ಬುಸು ಉಸಿರಿನ ಲಯ ಸಾಧಿಸುತ್ತಲೇ ಸಾಗಿದ್ದೆ. ಅನಿಲ್ ಸಮರ್ಥ ಕಣ್ಮರೆಯಾಗಿದ್ದರು. ನಾನು ಮತ್ತು ವೇಣು ಜತೆ ಕಡಿದುಕೊಳ್ಳಲಿಲ್ಲ. ತುಸುವೇ ಏರಿದ ಉಸಿರಾಟದಲ್ಲಿ, ಅಂದರೆ ಮೂಗಿನ ಉಸಿರಾಟದಲ್ಲೇ ಸೈಕಲ್ ಚಲಾಯಿಸುವುದು ಸಾಮಾನ್ಯವಾಗಿ ನಮ್ಮೆಲ್ಲರ ಆಶಯ. ಆದರೆ ಚಾರ್ಮಾಡಿಯ ಏರಿನಲ್ಲಿ ತತ್ವಗಳು ಉಪದೇಶಕ್ಕೆ ಮಾತ್ರ ಎಂದುಕೊಳ್ಳುತ್ತಾ ಬಾಯಲ್ಲೇ ಬುಸುಗುಡುತ್ತಿದ್ದೆವು. ಹೆಚ್ಚೇನು, ಆಗಾಗ ನಿಟ್ಟುಸಿರು ಬಿಟ್ಟು ಹೃದಯ ಹಗುರ ಮಾಡಿಕೊಳ್ಳುತ್ತಿದ್ದೆವು. ಸಹಜವಾಗಿ ಶ್ರಮ ಬೆವರು ಹರಿಯುವ ಪರಿಗಳನ್ನು ಮೀರಿ ಬಾಯಿ ಒಣಗುವುದಕ್ಕೂ ನೀರು ಚಪ್ಪರಿಸುತ್ತಲೇ ಇರಬೇಕಾಗುತ್ತಿತ್ತು. ನಮ್ಮ ಸೈಕಲ್ಗಳ ಸೀಟಿನ ಕೆಳಗಿನ ಎರಡೂ ಲಂಬ ಕೊಳವೆಗಳಲ್ಲಿ ಕ್ಲಿಪ್ಪಿನ ವ್ಯವಸ್ಥೆ ಇದೆ. ಹೆಚ್ಚಿನ ಕ್ರಯಕ್ಕೆ ಅದರಲ್ಲಿ ತೊಡರಿಸುವ ಪುಟ್ಟ ನೀರ ಅಂಡೆಗಳು ಸೈಕಲ್ ಮಳಿಗೆಗಳಲ್ಲೇ ಸಿಗುತ್ತವೆ. ಆದರೆ ನಾನು ಹೊರಗಿನಿಂದ ತುಸು ದೊಡ್ಡದನ್ನೇ ಕೊಂಡು ಕ್ಲಿಪ್ ಇದ್ದಂತೆ ಪ್ರತ್ಯೇಕ ಲಾಡಿಯಲ್ಲಿ ಕಟ್ಟುತ್ತೇನೆ. ಹಾಗಾಗಿ ಉಳಿದವರು ಸವಾರಿಯಲ್ಲಿ ನೀರು ಕುಡಿದರೆ ನಾನು ಮಾತ್ರ ಸೈಕಲ್ ಇಳಿದೇ ಬಳಸಬೇಕಾಗುತ್ತಿತ್ತು. ಇದು ನನಗೆ ಸುಸ್ತಿನಲ್ಲಿ ವಿಶ್ರಾಂತಿಯ ನೆಪ, ಲಹರಿಯ ಓಟದಲ್ಲಿ ವಿಳಂಬಕ್ಕೆ ಕಾರಣವೂ ಆಗುತ್ತಿತ್ತು. ಆಕಸ್ಮಿಕಗಳು ನಾವು ಬಯಸಿಯೋ ಹೇಳಿಯೋ ಬರುವುದಿಲ್ಲ ಎಂಬ ಅರಿವು ತಂಡದ ಎಲ್ಲ ಸದಸ್ಯರಲ್ಲೂ ಸದಾ ಇರಬೇಕು. ಹಿಂದೆಲ್ಲೋ ಸೈಕಲ್ ಇಳಿಯುವಾಗ ತುಸು ಎಡವಟ್ಟಾಗಿ ವೇಣು ಸಣ್ಣದಾಗಿ ಬಿದ್ದಿದ್ದರಂತೆ. ಆಗ ನಾವು ಯಾರೂ ಅವರ ಸಹಾಯಕ್ಕೆ ಒದಗುವುದಾಗಿರಲಿಲ್ಲ. ನೇರ ಘಟ್ಟ ಏರುವಾಗ ನಾನು ಈ ಅರಿವನ್ನು ಮರೆಯಲಿಲ್ಲ. ನನ್ನ ಬೆನ್ನ ಚೀಲದಲ್ಲಿ ದಾಹಕ್ಕೂ ಲಘು ತಿನಿಸಿನಂತೆಯೂ ಒದಗುವ ಜಂಬುನೇರಳೆ ಹಣ್ಣು ಸಾಕಷ್ಟು ಹೊತ್ತಿದ್ದೆ. ವೇಣು ಬಳಿ ಹಾಗೆ ಬೆಲ್ಲದ ಚೂರು, ಖರ್ಜೂರ, ಬಾಳೆಹಣ್ಣಿತ್ತು. ಇವುಗಳನ್ನು ನಮ್ಮೊಳಗೆ ಹಂಚಿಕೊಂಡು ಚಪ್ಪರಿಸುವ, ಕೊಲ್ಲಿ ಇಣುಕುವ, ಚಿತ್ರ ಹಿಡಿಯುವ, ಹಿಮ್ಮುರಿ ತಿರುವಿನಲ್ಲಿ ಭಾರಿ ಹೊರೆಯ ವಾಹನಗಳ ಮುಖಾಮುಖಿಯ ನಿರ್ವಹಣೆಯ ಚಂದ ನೋಡುವ ಅನೇಕ ನೆಪಗಳಲ್ಲಿ ನಾವು ಪರಸ್ಪರ ಕಣ್ಣಳವಿಯಲ್ಲೇ ಇಟ್ಟುಕೊಂಡು ಮುಂದೆ ಹೋಗಿದ್ದೆವು. ಹಳ್ಳಿಯಿಂದ ಸುಮಾರು 5-6 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದೇ ಸರ್ಕಾರಿ ಯೋಜನೆಯ ಗೋರಿ ಕಾಣಿಸಿತು. ಔಷಧಿ ಸಸ್ಯಗಳ ಸಂರಕ್ಷಣಾ ಕೇಂದ್ರ. ಸಹಜ ಅರಣ್ಯದ ರಕ್ಷಣೆ ಪ್ರಧಾನವಾಗಿ ನಿರ್ವಹಣೆಯ ಹೊಣೆ ಹೊರಬೇಕಾದ ಇಲಾಖೆ ಮತ್ತೆ ಇಲ್ಲಿ ನಿರ್ಮಾತೃವಿನ ಆವುಟ ಕಾಣಿಸಿತ್ತು. ಪ್ರಾಕೃತಿಕ ದುರ್ಗಮತೆಯನ್ನು ಹಾಳು ಮಾಡಿ ಮೋಟು ಗೋಡೆ ಕುಂದ ನಿಲ್ಲಿಸಿ ಪರಿಸರಕ್ಕೆ ಏನೂ ಹೊಂದದ ಭಾರಿ ಬೋರ್ಡು ಹೇರಿದ್ದರು. ವಲಯದೊಳಗೆ ಹೋಗುವಂತೆ ಕಡಿದಿದ್ದ ಕಚ್ಚಾ ದಾರಿ ಮತ್ತು ಆ ಕೊನೆಯಲ್ಲಿರಬಹುದಾದ ಇನ್ನೊಂದಷ್ಟು ವ್ಯರ್ಥ ರಚನೆಗಳ ಗುಟ್ಟು ಸುಲಭದಲ್ಲಿ ರಟ್ಟಾಗದಂತೆ ಭರ್ಜರಿ ಗೇಟು ಲಾಕು ಹಾಕಿದ್ದರು. ಕ್ರಿಸ್ತಪೂರ್ವದಲ್ಲೆಲ್ಲೋ ಇದು ಉದ್ಘಾಟನಾ ಕಲಾಪ ಕಂಡ ಮೇಲೆ ಬಳಕೆಗೆ ಬಂದಿಲ್ಲ ಎನ್ನುವಂತೆ ಅವೆಲ್ಲ ತುಕ್ಕು ಮುಕ್ಕು ಹಿಡಿದಿತ್ತು. ಒಳಗಿನ ದಾರಿ ಮುಚ್ಚಿಯೇ ಹೋಗಿತ್ತು. ಅಪ್ರಜ್ಞೆಯಲ್ಲೇ ಈ ಅವಸ್ಥೆಯನ್ನು ಎತ್ತಿ ತೋರುವಂತೆ ಗೇಟಿನೆದುರು ಒಬ್ಬ ರಿಕ್ಷಾವಾಲ ತನ್ನ ತತ್ಕಾಲೀನ ಹಣ್ಣಿನ ಮಳಿಗೆ ನಡೆಸಿದ್ದ. ಅನಿಲ್ ಸಮರ್ಥ ಕೂಡ ಅಲ್ಲಿ ನಿಂತಿದ್ದರು. ನಾವೆಲ್ಲ ಒಟ್ಟುಗೂಡಿ ಸೌತೆಕಾಯಿ ಚಪ್ಪರಿಸಿ ತುಸು ವಿಶ್ರಾಂತಿ ಪಡೆದೆವು. ಭಗವತಿ ಘಾಟಿ ಯೋಜನಾಬದ್ಧವಾಗಿಯೇ ರೂಪುಗೊಂಡದ್ದರಿಂದ ಏರು ಏಕರೂಪದ್ದಿದೆ. ಚಾರ್ಮಾಡಿ ಸೇರಿದಂತೆ ನಮ್ಮ ವಲಯದ ಉಳಿದ ಘಾಟಿಗಳು ಹಾಗಲ್ಲ. ಹಣ್ಣಿನ ರಿಕ್ಷಾವಾಲ, ನೀವು ಬಂದದ್ದು ಸ್ವಲ್ಪ, ಕೊಟ್ಟಿಗೆ ಹಾರಕ್ಕೆ ದಾರಿ ಇನ್ನೂ ದೀರ್ಘ ಮತ್ತು ಏರು ತುಂಬ ದೊಡ್ಡದು ಎಂದೇ ಹೆದರಿಸಿದ. ಆದರೆ ವಾಸ್ತವ ಹಾಗಿಲ್ಲ ಎನ್ನುವುದು ನಮಗೆ ತಿಳಿದಿತ್ತು. ದೀರ್ಘ ಹೌದು, ಪೂರ್ಣ ಏರು ಅಲ್ಲ ಎಂಬ ಅರಿವಿನೊಡನೆ ಮತ್ತೆ ಮಾರ್ಗಕ್ಕಿಳಿದೆವು. ಅಲ್ಲಿ ನಮ್ಮನ್ನು ಕಳಚಿಕೊಂಡ ಅನಿಲ್ ಮತ್ತು ಸಮರ್ಥ ಮತ್ತೆ ನಮಗೆ ಸಿಕ್ಕಿದ್ದು ಕೊಟ್ಟಿಗೆ ಹಾರದಲ್ಲೇ. ನಾವಿಬ್ಬರು ರಸ್ತೆಯ ಎಡ ಅಂಚಿಗೆ ಬದ್ಧರಾಗಿ ನರನೋಟಕರಾಗಿ ಕಾಲ ಮತ್ತು ಅಂತರಗಳ ಚಿಂತೆ ಹಚ್ಚಿಕೊಳ್ಳದೆ ಪೆಡಲಾವರ್ತ ಜಾರಿಯಿಟ್ಟೆವು. ಓಡಾಡುವ ವಾಹನಗಳಿಂದ ನಮಗೆ ಉತ್ತೇಜನಕಾರಿ ಉದ್ಗಾರಗಳು ಸನ್ನೆಗಳು ಯಥೇಚ್ಛ ಸಿಗುತ್ತಿದ್ದುವು. ಮಹಾಮುಂಡಾಸಿನಂತೆ ಹುಲ್ಲ ಹೊರೆ ಹೊತ್ತ ಲಾರಿಗಳು ಬಂದಾಗಷ್ಟೇ ನಾವು ವಿಶೇಷ ಜಾಗ್ರತೆ ವಹಿಸಿದ್ದು ಬಿಟ್ಟರೆ ಯಾರೂ ಯಾವುದೂ ನಮಗೆ ಆತಂಕಕಾರಿಯಾಗಲಿಲ್ಲ. ಕಿಲೋ ಕಲ್ಲುಗಳಲ್ಲಿ 400 ಕಿಲೋಮೀಟರ್ ದೂರಕ್ಕೂ ಮಿಕ್ಕ ಯಾವುದೋ ಅಲ್ಪಖ್ಯಾತ ಊರಿನ ಹೆಸರಷ್ಟೇ ತೋರುತ್ತಿತ್ತು. ನಮ್ಮ ಮಾರ್ಗ ಗಳಿಕೆಯ ಸಂತೋಷಕ್ಕೆ ಅದು ಪೂರಕವಾಗಿರಲಿಲ್ಲ. ಬೇಡ, ಹಿಮ್ಮುರಿ ತಿರುವುಗಳನ್ನಾದರೂ ಲೆಕ್ಕವಿಟ್ಟು ಸಾಧನೆಯ ಮುಡಿ ಶೃಂಗರಿಸಬೇಕು ಅಂದುಕೊಂಡೆ. ಆದರೆ ಚಕ್ರದ ಪ್ರತಿ ಉರುಳು ಗಣನೀಯವಾಗಿತ್ತು. ಎದ್ದ ಕಲ್ಲು, ಬಿದ್ದ ಗುಳಿ, ಹಾಕಿದ ತೇಪೆ, ಅಂಚಿನ ಗುಂಡಿ, ಮುರಿದ ಅಂಚುಗಟ್ಟೆ, ಕಾಡುದುರಿದ ಕಡ್ಡಿ ಕಸ, ನಮ್ಮ ನಿಧಾನವನ್ನು ಇಕ್ಕೆಲಗಳಲ್ಲಿ ನಿಂತು ನೋಡುತ್ತಾ ಹಿಂದೆ ಜಾರುತ್ತಿದ್ದ ಮರ ಗಿಡ ಬಳ್ಳಿಗಳೆಲ್ಲ ನಾನು ತೆರೆದ ಖಾತೆಗೆ ನುಗ್ಗಿ ಲೆಕ್ಕ ಕಲಸಿ ಹೋಯಿತು. ಎಲ್ಲೋ ಒಂದೆಡೆ ಸಣ್ಣ ಹಾವು ವೇಣು ಗುರುತಿಸಿದಂತೆ ಪಗೆಯಲ ವಾಹನದಡಿಗೆ ಸಿಕ್ಕಿ ಆಂಶಿಕವಾಗಿ ಚಟ್ನಿಯಾಗಿತ್ತು. ಇನ್ನೊಂದೆಡೆ ಆಗತಾನೆ ಎಂಬಂತೆ ಸಾಕಷ್ಟು ದೊಡ್ಡ ಒಣ ಕೊಂಬೆಯೊಂದು ದಾರಿಗೆ ಅಡ್ಡ ಬಿದ್ದಿತ್ತು. ಅದನ್ನು ಮಾತ್ರ ನಾನು ಸೈಕಲ್ ಹಿಡಿದು ಕರೆಗೆ ನೂಕಿ ಮುಂದುವರಿದೆ. 1980 ಪರ್ವತಾರೋಹಣ ಸಪ್ತಾಹದ ನಿಶಾಚಾರಣ ನಾನು ಹಿಂದೆ ಹೇಳಿದ್ದು ನೆನಪಿದೆಯಲ್ಲ, ಅದರ ಖಾಯಂ ಪ್ರಾಕೃತಿಕ ಸ್ಮರಣಿಕೆ ಏರಿಕಲ್ಲು. ತಪ್ಪಲಿನ ಹಳ್ಳಿಯಲ್ಲಿ ಇದು ನಮಗೆ ಪೂರ್ಣ ದರ್ಶನ ಕೊಟ್ಟದ್ದು. ಈಗ ಅಲ್ಲಲ್ಲಿ ಮರಗಿಡಗಳ ಸಂದಿನಲ್ಲಿ ನಮ್ಮನ್ನು ಇಣುಕಿ ನೋಡುತ್ತಾ ಸಮೀಪಿಸುತ್ತಲೇ ಇತ್ತು. ಆ ಒಂದೊಂದು ನೋಟ ಮತ್ತೆ ಸಿಕ್ಕದು ಎಂಬ ಅಳುಕು, ಅಲ್ಲದಿದ್ದರೂ ಡಿಜಿಟಲ್ ಕ್ಯಾಮರಾದ ಬಲದಲ್ಲಿ ಆಯ್ಕೆ ಹೆಚ್ಚಿರಲಿ ಎಂಬ ಭಾವ ಸೇರಿ ನಾ ಇಬ್ಬರೂ ಚಿತ್ರಗ್ರಹಣ ನಡೆಸಿದ್ದಕ್ಕೆ ಲೆಕ್ಕವಿಲ್ಲ. ಇನ್ನೂ ಒಂದಿತ್ತು, ಶಾಲಾ ದಿನಗಳಲ್ಲಿ ಮನೆಯವರ ನಿರೀಕ್ಷೆಯಂತೆ ನಾನು ಗಂಭೀರ ಓದಿಗೆ ಕೂರುವ ಸಮಯ. ಬಾಲ ಮನಸ್ಸು ಬಿಡುಗಡೆ ಬಯಸಿ ಗಳಿಗೆಗೊಮ್ಮೆ ನೀರು ಉಚ್ಚೆ ಎಂದು ಓಡಾಡುತ್ತಿದ್ದುದನ್ನು ನೆನಪಿಸುವಂತೆಯೇ ಇತ್ತು. ದೃಶ್ಯ ವೀಕ್ಷಣೆಯ ಅವಕಾಶ ಪೆಡಲೊತ್ತುವುದರಿಂದ ಕೊಡುತ್ತಿದ್ದ ಬಿಡುಗಡೆ ಸಣ್ಣದೇನಲ್ಲ. ಹಿಂದೆ ಏರಿಕಲ್ಲನ್ನು ನಾವು 7ನೇ ಹಿಮ್ಮುರಿ ತಿರುವು ಕಳೆದ ಮೇಲೆ ಸಿಕ್ಕ ಕೂಪಿನ ದಾರಿಯ ಅವಶೇಷ ಅನುಸರಿಸಿ ಏರಿದ್ದೆವು. ಆ ಸ್ಥಳದಿಂದ ತುಸು ಮುಂದೆ ಬಲಕ್ಕೆ ಎಣೆಪೋಯಾದವರ ಕೂಪಿನ ವಲಯಕ್ಕೆ ಹೋಗುವ ಕಚ್ಚಾ ದಾರಿಯೊಂದಿತ್ತು. ಕೂಪು ನಿಂತಾಗ ಅವರೇ ಆ ವಲಯದಲ್ಲೇ ಭಾರೀ ಕಗ್ಗಲ್ಲಿನ ಗಣಿಗಾರಿಕೆ ನಡೆಸಿದ್ದು ಕಂಡಿದ್ದೆ. ಅಲ್ಲಿ ತೆಗೆದ ಕಲ್ಲನ್ನು ಸುಂದರ ಹಾಸುಗಲ್ಲನ್ನಾಗಿಸುವ ಉದ್ಯಮವನ್ನು ಎಣೆಪೋಯಾದವರು ಆ ಕಾಲದಲ್ಲಿ ಜೋಡು ಮಾರ್ಗದಲ್ಲಿ ತೆರೆದಿದ್ದರು. ಅದೇನು ಕಾರಣವೋ ಈಗ ಕಲ್ಲಿನ ಕಾರ್ಖಾನೆ ನಿಸ್ತೇಜಗೊಂಡಿದೆ. ಅದಲ್ಲದಿದ್ದರೂ ಆ ದಾರಿ ಬಾಂಜಾರ ಮಲೆ ಎಂಬ ಮಲೆಕುಡಿಯರ ಹಳ್ಳಿಗೂ ಬಳಕೆಯಾಗುತ್ತಿತ್ತು. ಅಲ್ಲಿನವರು ಕಾಡತೊರೆಗೆ ಸ್ವತಂತ್ರ ಜಲವಿದ್ಯುತ್ ಘಟಕ ಹಾಕಿ ಶಕ್ತಿ ಮೂಲದಲ್ಲಿ ಸ್ವತಂತ್ರರೂ ಇದ್ದರು. ಆ ದಾರಿ ಈಗಲೂ ಅದೇ ಕಚ್ಚಾ ರೂಪದಲ್ಲೇ ಕಾಣಿಸಿತು. ಆದರೆ ನನಗಿನ್ನೂ ಬಾಂಜಾರ ಮಲೆ ನೋಡಲಾಗಿಲ್ಲ ಎಂಬ ಕೊರಗುಳಿಸಿಕೊಂಡೇ ನನ್ನ ಸೈಕಲ್ ಮುಂದೊತ್ತಿದೆ. ನಮ್ಮ ನೀರಬಲವನ್ನು ಏರಿಕೆಯ ಶ್ರಮ ಮತ್ತು ಬಿಸಿಲಿನ ಪೆಟ್ಟು ಎಂದೋ ಸೋಲಿಸಿತ್ತು. ಕೇವಲ ತುರ್ತು ಪರಿಸ್ಥಿತಿಗೆ ಸ್ವಲ್ಪ ಉಳಿಸಿಕೊಂಡೇ ಶ್ರೇಣಿಯ ತೆರೆ ಮೈ ಎತ್ತರಕ್ಕೆ ಬಂದಾಗ ನಮ್ಮ ಸಂಭ್ರಮಕ್ಕೆ ಮಾರ್ಗದಂಚಿನಲ್ಲಿ ಝರಿ ಕಾಣಿಸಿತು. ಇದು ಅಪ್ಪಟ ಗಿರಿಕನ್ನೆ. ನಮ್ಮ ನಾಗರಿಕ ಪರಿವೇಶಗಳನ್ನು ಮರೆತು ಇದ್ದಂತೆಯೇ ಆಕೆಯನ್ನು ತಲೆಗೇರಿಸಿಕೊಂಡು ಗಂಗಾಧರ ಒಳಗಿಳಿಸಿಕೊಂಡು ಅಗಸ್ತ್ಯರೇ ಆದೆವು. ನಮ್ಮ ನೀರದಾಸ್ತಾನು ಪೂರ್ಣ ಬಲಗೊಂಡ ಮೇಲೆ ಒದ್ದೆ ಬಟ್ಟೆಯಲ್ಲೇ ಸೇತುಗಟ್ಟೆಯಲ್ಲಿ ಸಣ್ಣ ವಿಶ್ರಾಂತಿಗೆ ಕುಳಿತಾಗ ನಿಧಾನಕ್ಕೆ ನಮ್ಮ ಪರಿಸರ ಜ್ಞಾನ ಮರುಕಳಿಸಿತು. ಕಟ್ಟೆಯ ಮೇಲೆ ದಪ್ಪ ಬೆಳ್ಳಿ, ಅದೇನೋ ಅಲ್ಯೂಮಿನಿಯಂ ಫಾಯಿಲ್ ಎನ್ನುತ್ತಾರಲ್ಲ, ಅದರ ಲಕೋಟೆಯಲ್ಲಿ ಯಾರೋ ಏನೋ ತಿನಿಸು ಮಿಗಿಸಿ ಚೆಲ್ಲಾಡಿಬಿಟ್ಟಿದ್ದರು. ಜರಿಯ ಬುಡದಲ್ಲಂತೂ ಚಿರಂಜೀವಿ ಒಡಕು ಕುಪ್ಪಿ, ಸರ್ವಂತರ್ಯಾಮಿಯೂ ಬಹುರೂಪಿಯೂ ಆದ ಪ್ಲಾಸ್ಟಿಕ್ ಕಸ ಕೊಳಕು ಧಾರಾಳ ಇತ್ತು. ಔಷಧಿ ವನದ ಗೇಟಿನಲ್ಲಿದ್ದ ಹಣ್ಣಿನವ ನಮಗೆ ಸೌತೆಕಾಯಿ ಹೋಳುಗಳನ್ನು ಸಾಮಾನ್ಯ ಕಾಗದದಲ್ಲಿ ಕೊಟ್ಟಾಗ ಹೇಳಿದ್ದು ನೆನಪಾಯಿತು. ಅವನ ದಾರಿಯ ಎದುರು ಮಗ್ಗುಲಿನಲ್ಲಿ ಬಹುಶಃ ಅರಣ್ಯ ಇಲಾಖೆಯೇ ಸ್ವಲ್ಪ ವಿಸ್ತಾರ ತಟ್ಟು ಮಾಡಿದ್ದರು. ಅಲ್ಲಿ ಬಳಸಿ ಎಸೆದ ಕಾಗದದ ತಟ್ಟೆ ಹಾಗೂ ಪ್ಲಾಸ್ಟಿಕ್ ಲೋಟಗಳ ದೊಡ್ಡ ರಾಶಿ ಬಿದ್ದಿತ್ತು. ನಾವು ಆತನನ್ನೇ ಅಪರಾಧಿ ಮಾಡಲಿದ್ದೆವು. ಆಗ ಆತ, ಅಯ್ಯೋ ಅದು ನನ್ನದಲ್ಲ, ವರ್ಷಂ ಪ್ರತಿಯಂತೆ ಮೊನ್ನೆಯೂ ಧರ್ಮಸ್ಥಳದ ಶಿವರಾತ್ರಿಗೆಂದು ನಡೆದೇ ಬರುವ ಸಾವಿರಾರು ಭಕ್ತರ ಕಥೆ ಇದು. ಇವರು ಉದ್ದಕ್ಕೂ ಚೂರು ಪಾರು ಹಾಳಾಮೂಳ ಎಸೆಯುವುದುಂಟು. ಇಲ್ಲಿ ಊಟಕ್ಕೆ ಕುಳಿತಿದ್ದರು. ಆದರೆ ಘಾಟಿಯುದ್ದಕ್ಕೆ ಅಲ್ಲಲ್ಲಿ ಮೂಗಿಗಷ್ಟೇ ಹೊಡೆಯುವ ದುರ್ನಾಥ ಬರುತ್ತದಲ್ಲ, ಅದು ಬಹುತೇಕ ಕೊಳೆತ ಕೋಳಿಯದು. ಅದು ಲಾರಿ ವ್ಯಾನ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೋಳಿ ಸಾಗಿಸುವವರ ಕಿತಾಪತಿ. ಡೆಲಿವರಿ ಕೊಟ್ಟು ಮರಳುವಾಗ ಸಾಗಣೆಯಲ್ಲಿ ಸತ್ತವನ್ನು ಇಲ್ಲಿ ದಿನಕ್ಕೊಂದೆಡೆ ಪಕ್ಕನೆ ಕಣ್ಣಿಗೆ ಕಾಣದ ಕಾಡ ಮರೆಯಲ್ಲಿ ಎಸೆದು ಹೋಗುತ್ತಾರೆ. ಎಷ್ಟೇ ಸ್ವಯಂ ಸೇವಕರು, ಸಂಸ್ಥೆಗಳು ಸ್ವಚ್ಛ ನಾಡಿಗಾಗಿ ಪ್ರಾಮಾಣಿಕವಾಗಿಯೇ ದುಡಿದರೂ ದಾಸರು ಹೇಳಿದಂತೆ ಒಳಗೆ ಮೀಯದವರ ಸಂಖ್ಯೆ ಬಲು ದೊಡ್ಡದೇ ಉಳಿಯುವುದು ನಮ್ಮ ದೇಶದ ದುರಂತವೇ ಸರಿ. ಎಡಕ್ಕೆ ಗೋಡೆಯಂತೆ ಬಲು ಎತ್ತರಕ್ಕೆ ಬೆಟ್ಟ, ನೆತ್ತಿಯಲ್ಲಿ ಕಿರೀಟ ಬಿಟ್ಟಂತೆ ಕೊಡೆಕಲ್ಲು, ಬಲಕ್ಕೆ ಮೋಟು ರಕ್ಷಣಾ ಗೋಡೆಯಾಚೆ ಆಳದ ಕೊಳ್ಳ. ಬೆಳಿಗ್ಗೆ ಉಜಿರೆಯಲ್ಲಿ ನಮಗೆ ಆಕಸ್ಮಿಕವಾಗಿಯೇ ಖ್ಯಾತ ಚಾರಣಿಗ ನೇತ್ರಾವತಿ ಉಳಿಸಿ ಹೋರಾಟದ ಮುಂಚೂಣಿಯ ಉತ್ಸಾಹಿ ದಿನೇಶ್ ಹೊಳ್ಳ ಕಾಣಸಿಕ್ಕಿದ್ದರು. ಅವರು ಸ್ಥಳೀಯ ನೆಹರು ಯುವಕ ಮಂಡಳದ ಒಂದಷ್ಟು ಮಂದಿಯನ್ನು ಇದೇ ಕೊಡೆಕಲ್ಲಿನ ಚಾರಣ, ಝರಿತೊರೆಗಳ ಒಡನಾಟ, ಬಿದಿರು ತಳದ ಶಿಬಿರವಾಸಕ್ಕೆ ಒಯ್ಯುವ ಮಾತಾಡಿದ್ದರು. ಅಲ್ಲಿಂದಿಲ್ಲಿಗೆ ನಾವು ಕಾಲಬಲದಲ್ಲೇ ಬರುವುದರೊಳಗೆ ಅವರು ಯಾವುದೋ ವಾಹನ ಹಿಡಿದು ಇಲ್ಲೆಲ್ಲೋ ಬಂದಿಳಿದು ಘಟ್ಟದ ಅಗಾಧತೆಯಲ್ಲಿ ಲೀನವಾಗಿದ್ದಿರಬೇಕು. ನಾವು ಆ ಎತ್ತರ ಮುಟ್ಟಿದಾಗ ಅವರನ್ನು ಮತ್ತೆ ಭೇಟಿಯಾಗುವ ಸಣ್ಣ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಅಲ್ಲಿಂದ ತೊಡಗಿ ದಾರಿ ಸಾಗಿದಂತೆ ಅಣ್ಣಪ್ಪನ ಗುಡಿ, ಅದರ ನೆತ್ತಿಯ ಜೇನುಕಲ್ಲು, 1 ಕಿಲೋಮೀಟರ್ ಮುಂದಿನ ಬಿದಿರು ತಳಿಗರ ಬಸ್ ನಿಲ್ದಾಣ, ಅಲೇಖಾನ್ ಝರಿಯ ತಟ, ಮತ್ತೆ ಕೊನೆಯ ಸಾಧ್ಯತೆಯಾಗಿ ಮಲೆ ಮಾರುತದ ಕವಲುಕಟ್ಟೆಯವರೆಗೂ ನಮಗೆ ಚಾರಣಿಗರು ಯಾರೂ ಸಿಗಲಿಲ್ಲ. ಆದರೆ ಶಿಖರ ಸಾಲಿನಲ್ಲೆಲ್ಲಿಂದಲೋ ಅವರು ನಮ್ಮನ್ನು ಗುರುತಿಸಿದ್ದಕ್ಕೆ 2 ದಿನ ಕಳೆದು ಮಂಗಳೂರಿನಲ್ಲಿ ಸಾಕ್ಷಿ ಕೊಟ್ಟಿದ್ದರು. ಮೊದಲ ಝರಿಯ ನಂತರ ಮತ್ತೂ ಕೆಲವು ನೈಜ ನೀರಿನಾಸರೆಗಳಿದ್ದವು. ಆದರೆ ರಸ್ತೆ ಬಹುತೇಕ ಸಪಾಟು ಇಳಿಜಾರಿನದ್ದು ಇದ್ದುದರಿಂದ ನನಗೆ ಅಷ್ಟಾಗಿ ನಿಲ್ಲಬೇಕಾಗುತ್ತಿರಲಿಲ್ಲ. ಆದರೆ ವೇಣು ತುಸು ಹೆಚ್ಚೆ ಬಳಲಿದ್ದಕ್ಕೆ ಸ್ನಾಯು ಸೆಳೆತದ ಭಯಕ್ಕೆ ಆಗಾಗ ನಿಲ್ಲುತ್ತಲೇ ಸಾಗಿದ್ದರು. ನಾನು ಜೊತೆ ಬಿಡಲಿಲ್ಲ. ನಮ್ಮೆಲ್ಲ ಲಘು ತಿನಿಸು, ಧಾರಾಳ ನೀರು ಚಪ್ಪರಿಸುತ್ತಾ ಕೊಟ್ಟಿಗೆ ಹಾರದ ವಲಯವನ್ನು ಸೇರುವಾಗ ಗಂಟೆ ಅಪರಾಹ್ನ 2 ಕಳೆದಿತ್ತು. ಅಲ್ಲಿಂದ ಪೇಟೆಯ ಕೇಂದ್ರಕ್ಕಿದ್ದ ಸುಮಾರು 1.5 ಕಿಲೋಮೀಟರ್ ಉದ್ದದ ಇಳಿಜಾರು ಆ ಎತ್ತರಕ್ಕೆ ಸಹಜವಾಗಿ ನಮಗೆ ಸಿಕ್ಕ ಬೆನ್ನುಗಾಳಿ ಅಂದರೆ ಪಶ್ಚಿಮದ ಗಾಳಿ ನಮ್ಮ ಸಾಧನೆಗೆ ಪ್ರಕೃತಿಯ ಶಹಬಾಸ್ ಗಿರಿ ಎಂದೇ ಸಂತೋಷಿಸಿದೆವು. ಯೋಜನಾ ಹಂತದಲ್ಲಿ ನಾನು ಕಂಡುಕೊಂಡಂತೆ ನಮಗೆ ಮತ್ತೂ ಸುಮಾರು 50 ಕಿಲೋಮೀಟರ್ ದಾರಿ ಬಾಕಿ ಇತ್ತು. ಅದರಲ್ಲಿ ಬಹುವಂಶ ವಿಶೇಷ ಏರಿಳಿತಗಳಿಲ್ಲದ ನುಣ್ಣನೆ ಡಾಮರಿನದ್ದೇ. ಆದರೆ ನಮಗಿದ್ದ ಭಯ ಕೊನೆಯ ಸುಮಾರು 10 ಕಿಲೋಮೀಟರ್. ಅದು ತೋಟಗಾಡಿನ ಮೂಲೆಗೋಡುವ ವಿಪರೀತ ಏರಿಳಿತಗಳ ಕಚ್ಚಾ ಮಾರ್ಗ. ಕಾಡಾನೆಯ ಮುಖಾಮುಖಿ ಆದರೆ ಬೋನಸ್. ನಮಗಿಂತ ಸುಮಾರು 1 ಗಂಟೆ ಮೊದಲೇ ಕೊಟ್ಟಿಗೆ ಹಾರ ಮುಟ್ಟಿದ್ದ ಅನಿಲ್ ಸಮರ್ಥ ಊಟ ಮುಗಿಸಿದ್ದರು. ಕತ್ತಲಗಿಂತ ಮೊದಲು ವಾಸಸ್ಥಾನ ಸೇರುವ ಆತುರದಲ್ಲೇ ನಾವಿಬ್ಬರೂ ಊಟ ಮುಗಿಸಿದ್ದೇ ಎಲ್ಲ ದಾರಿಗಿಳಿದೆವು. ಅನಿಲ್ ಸ್ವಲ್ಪ ಮರೆಗುಳಿ. ಜೋಡು ಮಾರ್ಗದ ಹೋಟೆಲ್ನಲ್ಲಿ, ಘಾಟಿ ಮಾರ್ಗದ ಹಣ್ಣಿನವನಲ್ಲಿ ಹೀಗೆ ಸಣ್ಣ ಚೀಲವೋ ಕೈಗೌಸೋ ಮರೆತು 4 ಸುತ್ತು ಸೈಕಲ್ ತುಳಿದ ಮೇಲೆ ನೆನಪಾಗಿ ಹಿಂದೆ ಹೋದದ್ದನ್ನು ಕಂಡಿದ್ದೆ. ಕೊಟ್ಟಿಗೆ ಹಾರದಲ್ಲೂ ಅದೇ ಆಯಿತು. ಮುಂದಾಗಿ ಹೊರಟವರು 1/2 ಕಿಲೋಮೀಟರ್ ಕಳೆಯುವುದರೊಳಗೆ ಬೆನ್ನ ಚೀಲ ಹೋಟೆಲ್ನಲ್ಲೇ ಬಿಟ್ಟೆ ಎನ್ನುತ್ತಾ ಹಿಂದಾವಿಸಿದ್ದು ಕಂಡೆ. ಅವರ ಜತೆ ಬಿಡದ ಸಮರ್ಥ ಅಲ್ಲೇ ಕಾದು ನಿಂತರು. ಊಟವಾದ ಮೇಲೆ ಚೇತರಿಸಿಕೊಂಡಂತೆ ಕಾಣುತ್ತಿದ್ದ ವೇಣು ಮತ್ತು ನಾನು ಸುಲಭವಾಗಿ ಸಿಕ್ಕ ಮುಂದಾಳ್ತನ ಹೆಚ್ಚು ದೂರಕ್ಕೆ ಉಳಿಸಿಕೊಳ್ಳುವಂತೆ ತುಸು ಹೆಚ್ಚೆ ಪೆಡಲಿದೆವು. ಇಳಿಜಾರು ಬೆಂಬಲಿಸುವ ಗಾಳಿಯೂ ಇತ್ತು. ಇಕ್ಕೆಲದ ಸುವಿಸ್ತಾರ ಗದ್ದೆಗಳಲ್ಲಿ ಕೊಯ್ಲು ಮುಗಿದಿತ್ತು. ಉದುರಿದ ಹುಲ್ಲು, ಎಡೆ ಹಸಿರು ಮೇಯುವ ಅಸಂಖ್ಯ ಜಾನುವಾರು, ಕಿವಿ ಮಾತಾಡುವ ಬೆಳ್ಳಕ್ಕಿಗಳ ನೋಟ ಆಸ್ವಾದಿಸುತ್ತಾ ವೇಗದಲ್ಲೇ ಬಣಕಲ್ ಹಿಂದಿಕ್ಕಿದೆವು. ಮತ್ತೆ ಕಾಫಿ ತೋಟಗಳು ಬಂದರೂ ಸೈಕಲ್ ಲೋಟಕದ ಪರಿಯಲ್ಲೇನೂ ಬದಲು ಮಾಡಬೇಕಿಲ್ಲ ಅಂದುಕೊಳ್ಳುತ್ತಿದ್ದಂತೆ ಅನಿಲ್ ಸಮರ್ಥ ನಮ್ಮನ್ನು ಹಿಂದಿಕ್ಕಿದರು. ತಿರುಗಿ ನೋಡಿದೆ, ನನ್ನ ಬೆನ್ನಿಗೆ ಇದ್ದ ವೇಣು ಕಾಣಿಸಲಿಲ್ಲ. ಇಲ್ಲೇ ಬರುತ್ತಿರಬಹುದೆಂದು ನನ್ನ ಲಯಗಾರಿಕೆ ಮುಂದುವರಿಸಿದೆ. ಹಾಗೆ ನಮ್ಮ ಮುಖ್ಯ ಕವಲು ತಾಣ ಹ್ಯಾಂಡ್ ಪೋಸ್ಟ್ ಅಂದರೆ ಮೂಡಿಗೆರೆಗೂ 2 ಕಿಲೋಮೀಟರ್ ಮೊದಲೇ ಸಿಗುವ ಕೈಕಂಬವನ್ನೇ ತಲುಪಿಬಿಟ್ಟೆವು. ಅಲ್ಲಿ ಮೂವರು ವೇಣುಗೆ ಕಾದು ನಿಂತೆವು. ವೇಣುಗೆ ನೋವು ಬಳಲಿಕೆ ಹೆಚ್ಚಿದ್ದರಿಂದ ನಮ್ಮ ನಿರೀಕ್ಷೆಗೂ ತಡವಾಗಿಯೇ ಸೇರಿಕೊಂಡರು ಮತ್ತು ಕೂಡಲೇ ಸಿಕ್ಕುವ ಬಸ್ಸು ಹಿಡಿದು ಮಂಗಳೂರಿಗೆ ಮರಳುವ ಮಾತೂ ಆಡಿದರು. ಆದರೆ ಕಠಿಣ ದಾರಿಯ ಸ್ಥಿತಿ ಮುಗಿದದ್ದನ್ನು ಸೂಚಿಸಿ ರಾತ್ರಿ ವಾಸಕ್ಕೆ ಆಯ್ದುಕೊಂಡ ವನಧಾಮದ ಆಮಿಷ ಮರುಜಪಿಸಿ ಈಗಲೂ ನಮ್ಮ ದಿಕ್ಕಿನಲ್ಲೇ ಹೋಗುವ ವಾಹನ ಸೌಕರ್ಯವೇನಾದರೂ ಸಿಕ್ಕರೆ ಬಳಸಿಕೊಳ್ಳುವ ಸಲಹೆ ಸಹಿತ ಒತ್ತಾಯಿಸಿದೆವು. ವೇಣು ಆಗಲೇ ಹಿಂದೆ ಸಿಕ್ಕ ಮೆಡಿಕಲ್ ಮಳಿಗೆಯೊಂದರಲ್ಲಿ ಕೊಂಡ ನೋವು ನಿವಾರಕ ಲೇಪ ಅಂಟುಪಟ್ಟಿಗಳು ಸ್ವಲ್ಪ ಧೈರ್ಯ ಕೊಟ್ಟದಕ್ಕೆ ಒಪ್ಪಿದರು. ವಾಹನ ಸೌಕರ್ಯವೇನೂ ಸಿಗಲಿಲ್ಲ, ಆದರೆ ದಾರಿ ತುಂಬ ಸೌಮ್ಯವಿದ್ದುದರಿಂದ ಹಿಂಬಾಲಿಸಿದರು. ನಾವು ಬೇಲೂರು ಮಾರ್ಗಾನುಯಾಯಿಗಳಾದೆವು. ಬೆಂಗಳೂರು ಮಹಾಯಾನದಲ್ಲಿ ನಮ್ಮನ್ನು ಚಾರ್ಮಾಡಿ ಹಳ್ಳಿಯಿಂದ ಹೊತ್ತು ತಂದ ಲಾರಿ ಮತ್ತೆ ಸವಾರಿಗಿಳಿಸಿದ್ದು ಇಲ್ಲೇ ಎಲ್ಲೋ. ಅಂದಿನಂತೆಯೇ ಇಂದೂ ಕಾಫಿ ಹೂವಿನ ಸುವಾಸನೆ ಬೀಸುಗಾಳಿಯನ್ನಾಳಿತ್ತು. ಆದರೆ ಎಲ್ಲ ಕಳಗಳ ಹಸಿರಂಗಿ ಬಿಳಿ ಮೇಲುದ ಅಂದರೆ ಹೂವು ಅರಳಿಸಿರಲಿಲ್ಲ. ವಿಚಾರಿಸಿದಾಗ ತಿಳಿಯಿತು, ಸಕಾಲಕ್ಕೆ ಬಾರದ ಮಳೆಗೆ ಅನುಕೂಲಸ್ಥರು ಕೃತಕ ಮಳೆ ಅರ್ಥಾತ್ ಸ್ಪ್ರಿಂಕ್ಲರ್ ಪರಿಣಾಮ. ಮುಂದೆ ಸಹಜ ಮಳೆ ತಡವಾಗಿ ಬಂದಾಗ ಈ ವ್ಯತ್ಯಾಸ ಇನ್ನೇನು ಕಷ್ಟ ತರುತ್ತದೋ ತಿಳಿದಿಲ್ಲ. ನಮ್ಮ ಪಾಡಿಗೆ ದಾರಿಯಂತೂ ತುಂಬ ಅನುಕೂಲವೇ ಇತ್ತು. ಪೂರ್ವಂದಾಜನ್ನು ಹಗುರಗೊಳಿಸುವಂತೆ ಸುಮಾರು 10 ಕಿಲೋಮೀಟರ್ ಒಳಗೆ ಮುಂದಿನ ಬಲಗವಲು ತಾಣ ಅಂದರೆ ಜನ್ನಾಪುರ ಸಿಕ್ಕಿತು. ಈಗ ಕಿಲೋ ಕಲ್ಲುಗಳ ಲಕ್ಷ್ಯ ಸಕಲೇಶಪುರದ್ದಿತ್ತು. ಮುಂದೆ ಸುಮಾರು 8 ಕಿಲೋಮೀಟರ್ಗೆ ಹಾನುಬಾಳು. ಅಲ್ಲಿ ಮತ್ತೆ ನಮ್ಮ ಆಯ್ಕೆ ಬಲದ್ದು. ಈಗ ಲಕ್ಷ್ಯ ಅಗಣಿ. ಈ ದಾರಿ ಸುಸ್ಥಿತಿಯಲ್ಲಿರಲಿಲ್ಲ ಮತ್ತು ಮುಂದಿನ ಗುಡ್ಡ ಕಾಡಿನ ದಾರಿಗೂ ಪೀಠಿಕೆಯನ್ನೇ ಹಾಕಿತ್ತು. 2 ಕಿಲೋಮೀಟರ್ನಲ್ಲಿ ನಾವು ಉದ್ದಕ್ಕೂ ಹೆದರಿದ ನಿಜವಾದ ಕಚ್ಚಾ ಮಾರ್ಗ ಎಡಗವಲಾಗಿ ಬಂತು. ಅದರಲ್ಲಿ ಸೈಕಲ್ ಸವಾರಿ ಇರಲಿ ಸರಿಯಾಗಿ ನೂಕಿಕೊಂಡು ನಡೆಯಲು ಕಷ್ಟವಾಗುವ ಸ್ಥಿತಿ ಇತ್ತು. ಆದರೆ ನಮ್ಮ ಅದೃಷ್ಟಕ್ಕೆ ಅಲ್ಲಿಗೆ ಅದೇ ಕ್ಷಣಕ್ಕೆ ನಮ್ಮ ವನಧಾಮದ್ದೇ ಜೀಪು ಅನ್ಯ ಕಾರ್ಯ ನಿಮಿತ್ತ ಹೊರಹೋಗಿದ್ದದ್ದು ಬಂತು. ಅದರ ಚಾಲಕ ಅನಿಲ್, ವನಧಾಮದ ಸಹಾಯಕ ನಿರ್ವಾಹಕ, ನಮ್ಮ ನಿರೀಕ್ಷೆಯಲ್ಲೇ ಇದ್ದವರು ಸೈಕಲ್ ನೋಡಿದ್ದೇ ನಮ್ಮನ್ನು ಗುರುತಿಸಿದರು. ಮೊದಲು ನಾವು ದಾಕ್ಷಿಣ್ಯದಲ್ಲೇ ವೇಣು ಮತ್ತವರ ಸೈಕಲ್ ಮಾತ್ರ ತುಂಬಿಬಿಟ್ಟೆವು. ಆದರೆ ಒಂದೇ ದಿನ ಕಳೆದಲ್ಲಿ ಅನಿಲ್ ಜೀಪು ನಿಲ್ಲಿಸಿ ನಮ್ಮನ್ನೆಲ್ಲ ಒತ್ತಾಯಿಸಿಯೇ ಜೀಪಿಗೆ ಏರಿಸಿಕೊಂಡರು. ಜೀಪಿನ ಹಿಂದಿನ 2 ಸೀಟು ಮಡಚಿ 4 ಸೈಕಲ್ಗಳ ಎದುರು ಚಕ್ರ ಕಳಚಿ ಜೀಪಿಗೆ ತುಂಬಿ ಹಗ್ಗ ಕಟ್ಟಿದೆವು. ಮತ್ತೆ ಚಾಲಕ ಅನಿಲರ ಅಪಾರ ಸಹನೆಯಲ್ಲಿ ನಾವು 4ವರೂ ಎದುರು ಸೀಟಿಗೆ ಅಂಟಿಕೊಂಡೆವು. ಕಾಲನ ಸಾಕ್ಷಿದಾರ ಸೂರ್ಯ ನಮ್ಮ ಅವಸ್ಥೆಯನ್ನು ಕಂಡು ನಾಚಿ ಮೊದಲು ಮರದ ಮರೆಗೋಡಿ ಅನಂತರ ಮೋಡದ ಮುಸುಕೆಳೆದು ಅಂತರ್ಧಾನನಾದ. ಜೀಪಲ್ಲವಾದರೆ ಆ 8 ಕಿಲೋಮೀಟರ್ನಲ್ಲಿ ಬಹುತೇಕ ಸೈಕಲ್ ನೂಕುತ್ತಾ ಅಸಂಖ್ಯ ನಿರ್ಜನ ಕವಲುಗಳಲ್ಲಿ ಸರಿದಾರಿ ಗುರುತಿಸುತ್ತಾ ಆನೆ ಭಯವನ್ನು ಹತ್ತಿಕ್ಕುತ್ತಾ ವನಧಾಮ ತಲುಪಲು ಮತ್ತೆರಡು ಗಂಟೆಯೂ ನಮಗೆ ಸಾಲದಾಗುತ್ತಿತ್ತು. ಎತ್ತಿನ ಹೊಳೆ ತಿರುವಿನ ಮೊದಲ ವರದಿ ಬಂದ ಕಾಲದಲ್ಲೇ ನಾವೊಂದಷ್ಟು ಜನ ಜೀಪೇರಿ ಬಂದು ಈ ವಲಯದಲ್ಲಿ ತನಿಖಾ ಓಡಾಟ ನಡೆಸಿದ್ದೆವು. ಅದರ ಕೊನೆಯಲ್ಲಿ ನಾವು ನಕ್ಷೆಯ ಒಂದು ಪ್ರಮುಖ ತೊರೆ ಅರಸಿಕೊಂಡು ಅಗಣಿ ಮೂಲೆಯ ಈ ಟಸ್ಕ್ ಅಂಡ್ ಡಾನ್ ವನಧಾಮ ತಲುಪಿದ್ದೆವು. ಆಗ ನಮ್ಮ ಅದೃಷ್ಟಕ್ಕೆ ಅದರ ಯಜಮಾನ ವಿಕ್ರಮಗೌಡ ಅಲ್ಲೇ ಇದ್ದರು. ವಿಕ್ರಮ್ ಸ್ವತಃ ಸಾಹಸಿ ಮತ್ತು ವನ್ಯಪ್ರೇಮಿಯೂ ಆದ್ದರಿಂದ ಟಸ್ಕ್ ಅಂಡ್ ಡಾನ್ ಅನ್ನು ಕೇವಲ ವಾಣಿಜ್ಯ ವಹಿವಾಟಾಗಿ ಕಂಡವರಲ್ಲ. ಅದರಲ್ಲಿ ವನ್ಯ ಸಂರಕ್ಷಣೆಯ ಅಂಶಗಳನ್ನು ಸ್ಪಷ್ಟವಾಗಿಯೇ ಸಾರಿ ಅನುಸರಿಸುವ ಛಲವಂತ. ಸಾಲದಕ್ಕೆ ಅವರ ಯಾವ್ಯಾವುದೋ ಪುಸ್ತಕ ಅಗತ್ಯಗಳಿಗಾಗಿ ಮಂಗಳೂರಿನ ದೂರದ ನನ್ನ ಅಂಗಡಿಗೆ ಬಂದವರು. ಅಲ್ಲದೆ ಅಂದು ನನ್ನ ಗುರುತು ಹಿಡಿದೆ ವಿಶ್ವಾಸದಿಂದ ನಡೆಸಿಕೊಂಡಿದ್ದರು. ಆಗ ನಮ್ಮ ಜೊತೆಯಲ್ಲಿ ನಿರೇನ್ ಜೈನ್ ಕೂಡ ಇದ್ದರು. ವಿಕ್ರಮ್ ಅವರನ್ನು ಅದೇ ಮೊದಲ ಭೇಟಿಯಾಗುತ್ತಿದ್ದರು. ಅವರ ವನ್ಯ ಕಾರ್ಯಗಳ ಕುರಿತು ಚೆನ್ನಾಗಿಯೇ ತಿಳಿದುಕೊಂಡಿದ್ದರು. ಅಂದು ಅವರು ಖುದ್ದು ಮಾರ್ಗದರ್ಶಿಯಾಗಿ ನಮ್ಮನ್ನು ನಡೆಸಿ ಆ ವಲಯದ ಅತ್ಯುನ್ನತ ಶಿಖರ ಮೂರ್ಕಣ್ಣ ಬೆಟ್ಟ ತೋರಿಸಿದ್ದರು. ಬೆಟ್ಟದ ನಡುವಿನಿಂದ ಉದ್ಭವಿಸುವ ಎತ್ತಿನ ಹೊಳೆಯನ್ನು ನೇರ ತಪ್ಪಲಿನ ನೋಟವಾಗಿಯೂ ಕಾಣಿಸಿದ್ದರು. ಅದು ಪ್ರಸ್ತುತ ವಿಹಾರಧಾಮದ ಕೆಳ ಅಂಚಿನಲ್ಲಿ ಕಲ್ಲಪಾತ್ರೆಯಲ್ಲಿ ಮನೋಹರ ಜರಿಯಾಗಿ ಬರುವಲ್ಲಂತೂ ಪ್ರಾಕೃತಿಕ ಶುದ್ಧ ಶೀತವನ್ನು ಅನುಭವಿಸಿ ಧನ್ಯರೇ ಆದೆವು ನಾವು. ನಮ್ಮ ಸೈಕಲ್ ಮಹಾಯಾನ ಯೋಜಿಸುವಾಗ ರಾತ್ರಿವಾಸಕ್ಕೆ ವೇಣು ಸಕಲೇಶಪುರದ ಯಾವುದೋ ಒಂದು ಹೋಟೆಲನ್ನಷ್ಟೇ ಯೋಚಿಸಿದ್ದರು. ಆದರೆ ನಾನು ಟಸ್ಕ್ ಅಂಡ್ ಡಾನ್ ಸೂಚಿಸಿ ವಿಕ್ರಮರನ್ನು ಸಂಪರ್ಕಿಸಿದ್ದೆ. ಅವರು ಗೆಳೆಯನಾಗಿ ಹಾರ್ದಿಕ ಸ್ವಾಗತವನ್ನೇ ಹೇಳಿದ್ದರು. ನಾನು ನಿರಾಕರಿಸದಿದ್ದರೆ ಹಾದಿ ತೋರಲು ಹಾನುಬಾಳಿನಲ್ಲಿ ಹುಡುಗನನ್ನೂ ನಿಲ್ಲಿಸುವುದಾಗಿ ಹೇಳಿದರು. ಪರಿಸ್ಥಿತಿ ಆಕಸ್ಮಿಕದಲ್ಲಿ ನಾವು ವಿಕ್ರಮರ ಪ್ರತಿನಿಧಿಯೇನು ಜೀಪು ಬಳಸಿ ವನಧಾಮ ಸೇರಿದ್ದಾಗಿತ್ತು. ಇವಕ್ಕೂ ದೊಡ್ಡ ಆಶ್ಚರ್ಯ ಮರುದಿನ ಬೆಳಿಗ್ಗೆ ಅಂದರೆ ಅವರೆಲ್ಲ ಸುಖ ಸೌಕರ್ಯಗಳನ್ನು ನಾವು ಗರಿಷ್ಠ ಪಡೆದು ವಿದಾಯ ಹೇಳುವ ಸಮಯಕ್ಕೆ ಆಗಿತ್ತು. ನಾವು ಸಹಜವಾಗಿ ವನಧಾಮದ ಬಿಲ್ಲು ಪಾವತಿಸಲು ಎಷ್ಟೆಂದು ವಿಚಾರಿಸಿದೆವು. ನಮಗೆ ಎರಡನೇ ಮಾತಿಗೆ ಅವಕಾಶವಿಲ್ಲದಂತೆ ನಿರ್ವಹಣಾ ಸಹಾಯಕ ಅನಿಲ್ ಹೇಳಿದರು, ಏನೂ ಇಲ್ಲ. ಮುಂದೆ ಮಂಗಳೂರಿಗೆ ಬಂದ ಮೇಲೆ ವಿಕ್ರಮ್ ಗೌಡರಿಗೆ ಮೊದಲು ದೂರವಾಣಿ ಕರೆ ಮಾಡಿ ಕನಿಷ್ಠ ನಮ್ಮ ಖರ್ಚನ್ನಾದರೂ ತೆಗೆದುಕೊಳ್ಳಬೇಕಿತ್ತು ಎಂದು ತೋಡಿಕೊಂಡೆ. ನನಗೆ ಸಂಕೋಚಕ್ಕೂ ಅವಕಾಶ ಕೊಡದಂತೆ ವಿಕ್ರಮ್ ಹಣ ನಿರಾಕರಿಸಿ ಶುದ್ಧ ಗೆಳೆತನದ ಮಾತಾಡಿ ಮುಗಿಸಿಬಿಟ್ಟರು. ಟಸ್ಕ್ ಅಂಡ್ ಡಾನಿನ ಮುಖ್ಯ ನಿರ್ವಾಹಕರಾದ ಪ್ರೇಮನಾಥ ರೈಗಳಿಗೂ ದೂರವಾಣಿಸಿ ಕೃತಜ್ಞತೆ ಹೇಳಿದೆ. ಅವರು ಟಸ್ಕ್ ಅಂಡ್ ಡಾನಿನ ಪರಿಸರ ಪ್ರೇಮದ ಕೊಡುಗೆ ಇದು ಎಂದೇ ಸೂಚಿಸಿ ನನ್ನನ್ನು ನಿರುತ್ತರನನ್ನಾಗಿಸಿಬಿಟ್ಟರು. ಜೀಪ್ ಇಳಿಯುತ್ತಿದ್ದಂತೆ ಟಸ್ಕೆನ್ ಡಾನಿನ ನಿರ್ವಹಣಾ ಮುಖ್ಯಸ್ಥ ಪ್ರೇಮನಾಥ ರೈಗಳು ನಮ್ಮಲ್ಲಿ ಯಾರನ್ನು ಮೊದಲು ನೋಡಿರದಿದ್ದರೂ ಬಹಳ ಹಳೆಯ ಪರಿಚಯಸ್ಥರಂತೆ ಸ್ವಾಗತಿಸಿದರು. ಅಷ್ಟೇ ಅಲ್ಲ, ಮುಕ್ತವಾಗಿ ಓಡಾಡಿಕೊಂಡಿದ್ದ ಅಲ್ಲಿನ ಆಳೆತ್ತರದ ಕಾವಲುಗಾರ ನಾಯಿ, ಅಚ್ಚ ಬಿಳುಪಿನ ಬಾತುಕೋಳಿಗಳ ಜೋಡಿ, ಎಮು ಜೋಡಿ, ಇಡೀ ಪರಿಸರ ನಮ್ಮನ್ನು ಪ್ರೀತಿಯಿಂದ ಆವರಿಸಿಕೊಂಡು ಬಿಟ್ಟಿತ್ತು. ಸೈಕಲ್ ಇಳಿಸಿ ಜೋಡಿಸುವುದರೊಳಗೆ ಬಿಸಿ ಬಿಸಿ ಪೋಡಿ ಚಾ ನಮ್ಮನ್ನೇ ಕಾದಿತ್ತು. ಗೋಲಾಕಾರದ ಊಟದ ಮನೆಯಿಂದಾಚಿನ ಪುಟ್ಟ ಉದ್ಯಾನದ ಕೊನೆಯಲ್ಲಿ ಕಲ್ಲು ಕಟ್ಟಿ ಸಣ್ಣ ಶಿಬಿರಾಗ್ನಿ ಕೊಂಡ ರಚಿಸಿದ್ದರು. ಬೀಸುಗಾಳಿಯೊಡನೆ ಹಿತವಾಗಿಯೇ ಇದ್ದ ವಾತಾವರಣ ಕತ್ತಲಿನೊಡನೆ ತುಳಿಸು ಚಳಿ ಸೇರಿಸಿಕೊಂಡಾಗ ಅಲ್ಲಿ ಸಣ್ಣ ಶಿಬಿರಾಗ್ನಿಯೇ ಎಬ್ಬಿಸಿದ್ದರು. ಕೊಂಡದಿಂದ ಕಿರಣ ರೇಖೆಗಳು ವಿಸ್ತರಿಸಿದಂತೆ ನಾಲ್ಕೈದು ಚೊಕ್ಕ ಕಲ್ಲ ಹಾಸಿನ ನಡೆಮಡಿ ಕೊಟ್ಟು ವಾಸದ ಮನೆಗಳನ್ನು ರಚಿಸಿದ್ದರು. ಆ ಒಂದು ಪಥದ ಕೊನೆಯ ಜೋಡಿ ಕೋಣೆಗಳ ವ್ಯವಸ್ಥೆ ನಮಗೇ ಮೀಸಲು. ತಲಾ ಮೂರು ಹಾಸಿಗೆಗಳ ಆ ಎರಡು ಕೋಣೆಗಳು ನಮ್ಮೆಲ್ಲ ಸರಳ ಅಗತ್ಯಗಳನ್ನು ಸುಂದರವಾಗಿ ಪೂರೈಸಿದವು. ಅಂದು ಮೂರೋ ನಾಲ್ಕೋ ಜನರ ಇನ್ನೊಂದು ತಂಡ ಮಾತ್ರ ಅಲ್ಲಿತ್ತು. ನಾವು ಸ್ನಾನ ಶಿಬಿರಾಗ್ನಿಯ ಒತ್ತಿನ ಕಿರು ಆತ್ಮೀಯ ಮಾತುಕತೆ ಮುಗಿಸುವುದರೊಳಗೆ ನಮ್ಮ ವಿಶ್ರಾಂತಿಯ ತುರ್ತನ್ನು ಪ್ರೇಮನಾಥರೈಗಳೇ ಕಂಡು ಬೇಗದ ಊಟವನ್ನು ಕೊಟ್ಟರು. ಗುಲಾಬ್ ಜಾಮೂನ್ ಸಹಿತ ರುಚಿಕಟ್ಟಾದ ಊಟ ನಮ್ಮ ಸೌಭಾಗ್ಯಕ್ಕೆ ಇಟ್ಟ ಕಳಶ. ಆಮೇಲೆ ಕೇಳಬೇಕೇ, ಗಂಟೆ ಇನ್ನೂ 9:30 ಎನ್ನುವುದನ್ನು ನೋಡದೆ ನಾವು ಸುಪ್ಪತ್ತಿಗೆ ಹೆಟ್ಟಿ ಗಡದ್ದು ನಿದ್ರೆಗೆ ಜಾರಿದ್ದೆವು. ಪ್ರೇಮನಾಥ ರೈಗಳು ಮರು ಬೆಳಿಗ್ಗೆ ಸ್ವಂತ ಕಾರ್ಯದ ಮೇಲೆ ಬೇಗನೆ ಒಬ್ಬರೇ ಕಾರೇರಿ ಮಂಗಳೂರಿಸುವವರಿದ್ದರು. ಅವರು ನಮ್ಮ ಸ್ಥಿತಿ ತಿಳಿದ ಮೇಲೆ ಹಿಂದಿನ ರಾತ್ರಿಯೇ ವೇಣುವನ್ನು ಸೈಕಲ್ ಸಹಿತ ಮಂಗಳೂರು ಮುಟ್ಟಿಸುವ ಕೆಲಸವನ್ನು ಸಂತೋಷದಿಂದಲೇ ವಹಿಸಿಕೊಂಡರು. ಬೆಳಿಗ್ಗೆ ಕರೆದೊಯ್ದರು. ವನಧಾಮದ ಮಾರ್ಗದರ್ಶಿ ಉದಯ ಉಳಿದ ನಮ್ಮುವರನ್ನು ನಮ್ಮದೇ ಬಯಕೆಯಂತೆ ಚಾರಣಕ್ಕೆಂದು ಹಿತ್ತಲಿನ ಬೆಟ್ಟ ಏರಿಸಿದ. ನಾನು ಎಲ್ಲ ಹೊರ ಆವರಣದ ಚಟುವಟಿಕೆಗಳಿಗೂ ಒಂದೇ ಪಾದರಕ್ಷೆ ಅಂದರೆ ಫೋಮಿನ ಸ್ಯಾಂಡಲ್ಸ್ ಬಳಸುವವ. ಆದರೆ ಸೈಕಲ್ ಸವಾರಿಯನ್ನು ಮಾತ್ರ ಲಕ್ಷಿಸಿ ಬಂದಿದ್ದ ಮಿತ್ರರಿಬ್ಬರಿಗೆ ಇಲ್ಲಿ ಸಣ್ಣ ಸಮಸ್ಯೆ ಆಯಿತು. ಅವರು ಸೈಕಲ್ ಮೆಟ್ಟುವ ವಿಶೇಷ ಬೂಟು ಅಂದರೆ ಕ್ಲೀಟ್ಸ್ ಹಾಕಿ ಬಂದವರು. ಸೈಕಲಿನಲ್ಲಿ ಹೊರೆ ಕಡಿಮೆಯಾಗಬೇಕೆಂದು ಅನ್ಯ ಪಾದರಕ್ಷೆಗಳನ್ನು ತಂದಿರಲಿಲ್ಲ. ಸಮರ್ಥ ಮ್ಯಾರಥಾನ್ ಅದರಲ್ಲೂ ಬರಿಗಾಲಿನ ಓಟಗಾರ, ಬರಿಗಾಲಿನಲ್ಲೇ ನಡೆದು ಬಿಟ್ಟರು. ಅನಿಲ್ ಶೇಟ್ ಮಾತ್ರ ಪೇಟೆ ಬಿಟ್ಟು ನಡೆದೇ ತಿಳಿಯದವರು. ಹಾಗಾಗಿ ಕ್ಲೀಟ್ಸನ್ನು ಹಾಕಿ ಭಾರಿ ಕಷ್ಟದ ನಡಿಗೆ ಮಾಡಿದರು. ಸ್ವಾಭಾವಿಕವಾಗಿ ನಮ್ಮದು ಕಿರು ಚಾರಣವಾಯಿತು. ಆ ವಲಯದ ಗಿರಿರಾಜ ಮೂರ್ಕಣ್ಣ ಬೆಟ್ಟ. ಅದರ ಒತ್ತಿನ ಬೆಟ್ಟದ ಕುತ್ತ ಕೊಡಿ ಸೇರುವಾಗ ಎಂದೋ ಎದ್ದಿರಬೇಕಾಗಿದ್ದ ಸೂರ್ಯ ಇನ್ನೂ ಜಿಬರುಗಣ್ಣು ತಿಕ್ಕುತ್ತಿದ್ದ. ಆತ ಪಕ್ಕನೆ ಮುಖ ತೊಳೆದು ಬರುವುದರೊಳಗೆ ನಾವು ಕಣಿವೆಯ ಮರಗಳ ಮರೆಯಲ್ಲಿ ಅವಿಶ್ರಾಂತ ಹರಿದಿದ್ದ ಎತ್ತಿನ ಹೊಳೆಯ ಕುಶಲ ವಿಚಾರಿಸಲು ಜಾರಿದ್ದೆವು. ಜರಿ ನೀರಿಗೆ ಬಾಯೊಡ್ಡಿ ಕುಡಿದು ಉಬುರು ಹಣ್ಣಿನ ಹುಳಿಯನ್ನು ಸವಿದೆವು. ಕೊನೆಯದಾಗಿ ಜರಿ ನೀರಿಗೆ ಕೊಳಾಯಿ ಒಡ್ಡಿ ಅರ್ಥಪೂರ್ಣ ವಿದ್ಯುತ್ ಸ್ವಾಯತ್ತೆ ಸಾಧಿಸಿರುವುದನ್ನು ಕಂಡು ಮೆಚ್ಚಿದೆವು. ಅಷ್ಟರಲ್ಲಿ ಉಪಹಾರ ಸಿದ್ಧವಾಗಿತ್ತು. ನಮ್ಮದಿನ್ನೇನಿದ್ದರೂ ತಿಂಡಿ ತಿನ್ನು ಸೈಕಲ್ ಹೊಡಿ ಎಂದು ಹೇಳಿಕೊಂಡು ಶೆಡ್ಡಿನ ಒಳಗಿನ ಸೈಕಲ್ಗಳನ್ನು ಹೊರತೆಗೆದೆವು. ಅಲ್ಲಿ ತಂಡದ ದುರದೃಷ್ಟ ಮತ್ತೆ ಒಕ್ಕರಿಸಿತ್ತು. ಸಮರ್ಥರ ಸೈಕಲಿನ ಡಿರೇಲರ್ ಅಂದರೆ ಸರಪಳಿಯನ್ನು ವಿವಿಧ ಕಚ್ಚುಗಾಲಿಗಳಿಗೆ ತೊಡಗಿಸುವ ಭಾಗ ವಿನಾಕಾರಣ ಮುರಿದು ಬಿತ್ತು. ಇದಕ್ಕೆ ರಿಪೇರಿ ಪರ್ಯಾಯ ವ್ಯವಸ್ಥೆಗೆ ನಮಗಿದ್ದ ಹತ್ತಿರ ದೂರು ಮಂಗಳೂರೇ. ಸಮರ್ಥರ ದುಃಖಕ್ಕೆ ಪಾರವಿರಲಿಲ್ಲ. ವನಧಾಮದ ಅನಿಲ್ ಸಮರ್ಥರನ್ನು ಸೈಕಲ್ ಸಮೇತ ಜೀಪಿನಲ್ಲಿ ಸಕಲೇಶಪುರ ಮುಟ್ಟಿಸುವ ಧೈರ್ಯ ಕೊಟ್ಟು ಎಲ್ಲರನ್ನು ಸಮಾಧಾನಿಸಿದರು. ಸಾಹಸಯಾನದ ಉತ್ತರಾರ್ಧವನ್ನು ಯಶಸ್ವಿಯಾಗಿಸಲು ಹೊರಟ ನಮಗೆ ಅನಿಲ್ ಶಿರಾಡಿ ಹೆದ್ದಾರಿ ಸೇರಲು ಸುಲಭದ ದಾರಿಯೊಂದನ್ನು ಹೇಳಿಕೊಟ್ಟರು. ಅದು ಹಿಂದಿನ ಸಂಜೆ ನಾವು ಜೀಪೇರಿ ಬಂದಿದ್ದ 8 ಕಿಲೋಮೀಟರ್ ಕಚ್ಚಾ ದಾರಿಯನ್ನು 2 ಕಿಲೋಮೀಟರ್ಗೆ ಇಳಿಸುತ್ತಿತ್ತು. ಅಲ್ಲದೆ ಡಾಮರು ದಾರಿಯಲ್ಲೂ ಸಕಲೇಶಪುರದ ಬಳಸಂಬಟ್ಟೆಯನ್ನು 30 ಮಿಕ್ಕು ಕಿಲೋಮೀಟರ್ಗಳಿಂದ ಉಳಿಸುವಂತಿತ್ತು. 8:30 ಗಂಟೆಗೆ ನಾವಿಬ್ಬರು ಹೊರಟೆವು. ಹಿಂದಿನ ದಿನ ನಾವು ಬಂದಿಳಿದ ದಾರಿಯ ಮುಂದುವರಿಕೆಯೇ ಹೊಸ ದಾರಿ. ಇದು ಆರೈಕೆ ಮತ್ತು ಬಳಕೆಯಲ್ಲಿ ಇನ್ನಷ್ಟು ಅವಗಣಿತವಾದ್ದರಿಂದ ಮಳೆಗಾಲದಲ್ಲಿ ಚರಂಡಿ ಬಿದ್ದಿತ್ತು. ಉಳಿಗಾಲದಲ್ಲಿ ಗೋಪಾಲರು ಹಳ್ಳಿಯ ಜಾನುವಾರುಗಳನ್ನು ಬೆಟ್ಟದಲ್ಲಿ ಮೇಯಿಸಲು ಇಲ್ಲೇ ಓಡಾಡಿಸುತ್ತಾರೆ. ಸಹಜವಾಗಿ ಏರಿಳಿತಗಳಲ್ಲಿ ಕಲ್ಲು ಕಿತ್ತು ಧೂಳೆದ್ದಿತ್ತು. ಉಳಿದಂತೆ ನಡುಗಡ್ಡೆಯಲ್ಲಿ ಮೊಣಕಾಲೆತ್ತರಕ್ಕೆ ಹುಲ್ಲು ಬೆಳೆದು ಇಕ್ಕೆಲ್ಲಗಳಿಂದ ಮುಳ್ಳ ಪದರುಗಳು ಒತ್ತಿ ಸೈಕಲ್ ನೂಕಿ ನಡೆಯುವುದನ್ನು ಕರ ಕಷ್ಟ ಮಾಡಿತ್ತು. ಆದರೆ ಅತ್ಯಲ್ಪ ಅಂತರದಲ್ಲೇ ನಮ್ಮನ್ನು ಸಕಲೇಶಪುರದಿಂದ ಕಾಡುಮನೆ ಚಹಾ ತೋಟದತ್ತ ಸಾಗುತ್ತಿದ್ದ ಒಳ್ಳೆಯ ಕಾಂಕ್ರೀಟ್ ದಾರಿ ಸ್ವಾಗತಿಸಿತು. ಕಾಡುಮನೆಯ ಕಾಂಕ್ರೀಟ್ ಮಾರ್ಗ ನಾನು ಹಿಂದೆ ಕಂಡದ್ದೇ. ಇದು ನುಣ್ಣಗಿದ್ದರೂ ಏರಿಳಿತ ತೀವ್ರವೇ ಇತ್ತು. ಇದರಲ್ಲೊಂದೆಡೆ ದಾರಿಯ ಪಕ್ಕದಲ್ಲೇ ಉದ್ದಕ್ಕೆ ಎತ್ತಿನ ಹೊಳೆ ಯೋಜನೆಯ ಅಂಗವಾಗಿ ಭಾರೀ ಕೊಳವೆಗಳನ್ನು ಅಳವಡಿಸುತ್ತಿದ್ದರು. ಎಂದೂ ಬಾರದ ನೀರಿಗೆ ಎಷ್ಟೊಂದು ಪರಿಸರ ಮತ್ತು ಹಣ ಹಾಳು ಎಂದು ವಿಷಾದಿಸುತ್ತಾ ಮುಂದುವರಿದೆವು. ಕಾಡ್ಮನೆಗಿಂತಲೂ 2 ಕಿಲೋಮೀಟರ್ ಮೊದಲು ನಾವು ಮಾರೇನಹಳ್ಳಿಯತ್ತ ಸಾಗುವ ಎಡಗವಲಿಗಿಳಿದೆವು. ಇದು ಮೊದಲ 2-3 ಕಿಲೋಮೀಟರ್ ಹಳೆಗಾಲದ ಒರಟು ಡಾಮರು ದಾರಿ. ಮುಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಗಲೀಕರಣ ಮತ್ತು ಉತ್ತಮ ಡಾಮರು ಕಾಣತೊಡಗಿತ್ತು. ಹಿಮ್ಮುರಿ ತಿರುವು ಮತ್ತು ಪೇಟೆಯಂಥ ಆಯಕಟ್ಟಿನ ಜಾಗಗಳಲ್ಲಿ ಕಾಂಕ್ರೀಟ್ ಹಾಸಿನ ನಿರೀಕ್ಷೆ ಮಾತ್ರ ಇತ್ತು. ಅದರಲ್ಲೂ ಕೊನೆಯ 1-2 ಕಿಲೋಮೀಟರ್ಗಳಲ್ಲಿ ಇನ್ನೂ ಕೆಲಸ ಪ್ರಗತಿ ಪಥದಲ್ಲೇ ಇದ್ದುದರಿಂದ ನಮ್ಮ ಸವಾರಿಯನ್ನು ಸಂಕಷ್ಟ ಪಥದಲ್ಲೇ ಮುಗಿಸಬೇಕಾಯಿತು. ಮಾರನಹಳ್ಳಿಯಲ್ಲಿ ನಾವು ಶಿರಾಡಿ ಘಾಟಿ ದಾರಿಯನ್ನು ಸೇರಿದೆವು. ಸುಮಾರು 20 ಕಿಲೋಮೀಟರ್ ಉದ್ದದ ಈ ಮಾರ್ಗಕ್ರಮಣ ನಮ್ಮ 2 ಗಂಟೆಯನ್ನೇ ತೆಗೆದರೂ ಉಳಿಸಿದ್ದು ಅಪಾರ ಎಂಬ ತೃಪ್ತಿಯಲ್ಲೇ ನಾವು ಮಂಗಳೂರು ಮುಖಿಗಳಾದೆವು. ಮಾರನಹಳ್ಳಿಯಿಂದ ಮಂಗಳೂರಿನತ್ತ ಪ್ರಯಾಣವೆಂದರೆ ನವೀಕೃತ ಹೆದ್ದಾರಿಯ ನುಣ್ಣಗಿನ ಓಟ, ನೀರು ಹಸಿರಿನ ಸಮೃದ್ಧ ಪರಿಸರ, ಶಿಖರ ಕಣಿವೆಗಳ ವಿಸ್ತಾರ ನೋಟ, ಇಳಿಜಾರಿನ ಆನಂದ. ಅದುವರೆಗೆ ಕಾಡು ಕಚ್ಚಾ ದಾರಿಗಳಲ್ಲಿ ಅಳುತ್ತಿದ್ದ ಅನಿಲ್ ಶೆಟ್ರ ರೋಡಿಯೋ ಇಲ್ಲಿ ರಸ್ತೆಯನ್ನೇ ಆಳತೊಡಗಿತು. ಅನಿಲ್ ಶೆಟ್ ಭಾರೀ ಹೊರೆ ಹೊತ್ತ ಲಾರಿಗಳನ್ನು ನಗಣ್ಯ ಮಾಡಿ ಹಿಂದಿಕ್ಕುತ್ತಾ ಕಣ್ಮರೆಯೇ ಆಗಿ ಹೋದರು. ನಾನು ದಿಂಬಂ ಘಾಟಿಯನ್ನು ನೆನಪಿಸಿಕೊಳ್ಳುತ್ತಾ ಒಮ್ಮೆ ಒಂದು ಲಾರಿಯನ್ನೇನೋ ಹಿಂದಿಕ್ಕಿದ್ದೆ. ಆದರೆ ಎಲ್ಲ ಬೇಗವಾದರೆ ಬಿರಿ ನಿಯಂತ್ರಣ ಹಾಗೂ ಚಕ್ರ ಓಡುವ ಪಥದ ಅಂದಾಜುಗಳಷ್ಟೇ ಅನುಭವವಾಗುತ್ತದೆ. ಅದರಲ್ಲೂ ಯಾಂತ್ರಿಕತೆ ಅಥವಾ ಬಳಲಿಕೆ ಕಾಡಿದರೆ ಸಣ್ಣ ನಿರ್ವಹಣೆಯಲ್ಲಿ ಸೋತು ಭಾರಿ ಅಪಘಾತಕ್ಕೂ ಪಕ್ಕಾಗಬಹುದು. ದೊಡ್ಡ ವಾಹನಗಳಿಂದ ಕಳಚಿ ಬಿದ್ದ ಸಣ್ಣ ಪುಟ್ಟ ಬಿಡಿಭಾಗಗಳು, ತೀವ್ರ ತಿರುವುಗಳಲ್ಲಿ ಕಾಂಕ್ರೀಟ್ ಹಾಸಿನ ಮೇಲಿನ ತೆಳು ಧೂಳಿನ ಪದರ, ಸೈಕಲನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಿರುವುಗಳಲ್ಲಿ ಎದುರಾಗುವ ವಾಹನಗಳನ್ನೆಲ್ಲ ಎಂದೂ ಉಪೇಕ್ಷಿಸುವಂತಿಲ್ಲ. ಹಾಗಾಗಿ ಇಳಿಯುವಲ್ಲೂ ನಾನು ಬೇಗನೆ ನನ್ನದೇ ಲಯ ಮತ್ತು ಮುಖ್ಯವಾಗಿ ಖಯಾಲಿಯನ್ನು ಉಳಿಸಿಕೊಂಡೆ. ಒಂದೆಡೆ ಗುಂಡ್ಯ ಹೊಳೆಯ ಪಾತ್ರೆಯಲ್ಲಿ ಯಾವುದೋ ಸಿನಿಮಾದ ಚಿತ್ರೀಕರಣ ನಡೆಯುವುದನ್ನು ದಾರಿ ಬದಿಯ ಗುಂಪಿನೊಡನೆ ಮಿನಿಟೆರಡು ನಿಂತು ನೋಡಿಯೇ ಮುಂದುವರಿದೆ. ಅಂಥದ್ದರಲ್ಲೂ 11 ಗಂಟೆಯ ಸುಮಾರಿಗೆ ಗುಂಡ್ಯ ತಲುಪಿದ್ದೆ. ಅನಿಲ್ ಶೆಟ್ ಅಲ್ಲಿ ನನ್ನನ್ನು ಕಾದಿದ್ದರು. ಗುಂಡ್ಯದಲ್ಲಿ ನಾವು ಒಟ್ಟಿಗೆ ಚಹಾ ಸೇವಿಸಿದ್ದಷ್ಟೇ ಬಂತು. ಮತ್ತೆ ಅನಿಲ್ ನನಗೆ ಸಿಕ್ಕಿದ್ದು ಉಪ್ಪಿನಂಗಡಿಯಲ್ಲೇ. ಗುಂಡ್ಯದಿಂದ ಮುಂದೆ ಇಳಿಜಾರಿನೊಡನೆ ದಾರಿಯಲ್ಲಿ ಕೆಲವು ಸಪಾಟು ಮತ್ತು ಏರಿನ ಅಂಶಗಳು ಸಿಗುತ್ತವೆ. ಹಾಗೆ ಹೆದ್ದಾರಿಯ ಪರಿಷ್ಕರಣದ ಕೆಲಸವೂ ಇತ್ತ ಹೆಚ್ಚು ನಡೆದಿಲ್ಲ ಎನ್ನುವುದನ್ನು ಗಮನಿಸಬೇಕು. ಈ ವಲಯದಲ್ಲಿ ಊರು ಜನಗಳ ಸಂಪರ್ಕ ಹೆಚ್ಚುವುದರೊಡನೆ ಕಾಡಿನ ಮುಚ್ಚಿಗೆ ಕಡಿಮೆಯಾಗಿ ಬಿಸಿಲಿನ ಹೊಡೆತ ಹೆಚ್ಚಿತ್ತು. ಸಹಜವಾಗಿ ದಾಹವೂ ಹೆಚ್ಚಿತ್ತು. ಘಾಟಿಯುದ್ದಕ್ಕೆ ಸಿಗುತ್ತಿದ್ದ ಝರಿ ತೊರೆಗಳು ಎಷ್ಟು ಆಕರ್ಷಣೀಯವಾಗಿ ಕಾಣಿಸಿದರೂ ನಾನು ಮತ್ಸ್ಯ ಸಮೀಕ್ಷೆಯ ನೆನಪಿನಲ್ಲಿ ಆ ನೀರ ಮೂಲಗಳನ್ನು ಬಳಸಲೇ ಇಲ್ಲ. ಅನಿಲ್ ಏನು ಮಾಡುತ್ತಾರೋ ಎಂಬ ಸಣ್ಣ ಆತಂಕ ನನ್ನಲ್ಲೇ ಉಳಿದು ಹೋಯಿತು. ಶಿರಾಡಿ ಘಾಟಿಯ ಬಹುಭಾಗದಲ್ಲಿ ಚರವಾಣಿ ಸಂಪರ್ಕ ಸಿಗುವುದು ಕಷ್ಟ. ಹಾಗೂ ಸಿಕ್ಕಲ್ಲಿ ನಾನು ಪ್ರಯತ್ನ ಮಾಡಿದಾಗ ಅನಿಲ್ ಸ್ವಿಚ್ಡ್ ಆಫ್. ಅವರು ಹಿಂದಿನ ದಿನವೇ ಹೇಳಿದ್ದಂತೆ ರೈಡಿಂಗ್ನಲ್ಲಿ ಅವರ ಚರವಾಣಿ ಏರೋಪ್ಲೇನ್ ಮೋಡಿನಲ್ಲಿ ಇದ್ದಿರಬೇಕು. ಮಾಮೂಲಿನ ಸವಾರಿಗಳಲ್ಲಿ ಇದು ಸರಿ ಇರಬಹುದೋ ಏನೋ, ಆದರೆ ಕಷ್ಟಕ್ಕೋ ಸುಖಕ್ಕೋ ಇಬ್ಬರೇ ಇರುವಾಗ, ಪರಸ್ಪರ ಅಂತರ ಮತ್ತು ಸ್ಥಳೀಯ ಪರಿಸ್ಥಿತಿಗಳು ವಿಶಿಷ್ಟವಿರುವಾಗ ಇರುವ ಏಕೈಕ ಸಂಪರ್ಕ ಮಾಧ್ಯಮವನ್ನು ತಪ್ಪಿಸಿಡುವುದು ಸರಿಯಲ್ಲ ಎಂದೇ ನನ್ನ ಭಾವನೆ. ನಾನು ಕ್ರಯ ಕೊಟ್ಟು ಬಾಟಲಿ ನೀರು ಕೊಳ್ಳುವುದನ್ನು ಇಷ್ಟಪಡುವುದಿಲ್ಲ. ಮೊದಲನೆಯದಾಗಿ ನನಗೆ ಬಾಟಲಿ ಮಾಡುವ ವಿವಿಧ ಕಂಪನಿಗಳ ಬಗ್ಗೆಯೇ ವಿಶ್ವಾಸವಿಲ್ಲ. ರೈಲು ಬಸ್ಸುಗಳಲ್ಲಿ ಬಳಸಿ ಬಿಸಾಡಿದ ಪರ್ಲ್ಪೆಟ್ ಬಾಟಲ್ಗಳನ್ನು ಅಲ್ಲೇ ನಲ್ಲಿ ನೀರು ತುಂಬಿ ಸೀಲು ಡೀಲು ಮಾಡುತ್ತಿರುವುದು ಇಂದು ಹಳೆ ದಂಧೆಯೇ ಆಗಿದೆ. ಮತ್ತು ಪ್ಲಾಸ್ಟಿಕ್ ಬಾಟಲಿಯ ವಿಷಕಾರಿ ಅಂಶ ನೀರಿನಲ್ಲಿ ಸೇರುವುದು ಸಣ್ಣ ಸಂಗತಿಯೇನಲ್ಲ. ಇನ್ನದರ ಸಾಗಣೆ, ಬಿಸಿಲಿನಲ್ಲಿಟ್ಟ ಸ್ಥಿತಿ, ಹಳೆತನಗಳು ವಿಷಾಂಶವನ್ನು ಹೆಚ್ಚಿಸುತ್ತಲೇ ಹೋಗುತ್ತದೆ. ಕೊನೆಯದಾಗಿ ಇವನ್ನು ನಿರಾಕರಿಸುವುದರಲ್ಲಿ ಪರಿಸರ ಕಾಳಜಿಯೂ ಮಹತ್ವದ ಪಾಲು ಪಡೆಯಬೇಕು. ಕೋಕಾ ಕೋಲಾ, ಪೆಪ್ಸಿ ಕೋಲಾಗಳಂಥ ಉದ್ಯಮಗಳು ನೆಲೆಸಿದಲ್ಲಿ ಪ್ರಾದೇಶಿಕ ನೀರಿನ ನೈಜ ಸ್ಥಿತಿಯನ್ನು ಕೆಡಿಸುತ್ತವೆ ಎನ್ನುವುದು ಇಂದು ವಿಚಾರವಂತರಿಗೆಲ್ಲ ತಿಳಿದೇ ಇದೆ. ಬಾಟಲಿ ನೀರಿನ ಉದ್ಯಮಗಳು ಅವುಗಳಿಂದ ಭಿನ್ನವಲ್ಲ. ಹಾಗಾಗಿ ನಾನು ಸಾಧ್ಯವಿದ್ದಲ್ಲೆಲ್ಲ ಹೋಟೆಲ್ಗಳು ಕುಡಿಯಲು ಕೊಡುವ ಸಾಮಾನ್ಯ ನೀರನ್ನೇ ಹೆಚ್ಚು ನಂಬುತ್ತೇನೆ. ಸಹಜವಾಗಿ ಗುಂಡ್ಯದ ಚಹಾ ಅಂಗಡಿಯಲ್ಲಿ ನನ್ನ ನೀರಂಡೆಯನ್ನು ಮರುಪೂರಣ ಮಾಡಿಕೊಂಡಿದ್ದೆ. ಆಕೆ ಬಾವಿಯ ನೀರೆಂದೇ ನೀಡಿದ್ದು ನಿಜವೇ ಇರಬಹುದು. ಆದರೆ ಮುಂದೆಲ್ಲೋ ಕುಡಿಯಲು ನೋಡಿದಾಗ ಆಕೆಯ ನೀರಿನ ಜಗ್ಗು ತೊಳೆದ ಸಾಬೂನಿನ ಪರಿಮಳ ಧಾರಾಳ ಸಿಕ್ಕಿ ಕುಡಿಯದಾದೆ. ಈ ಅನಿವಾರ್ಯತೆಯಲ್ಲಿ ನಾನು ದಾರಿ ಬದಿಯ ಬೊಂಡದ ಅಡ್ಡೆ, ಬಚ್ಚಂಗಾಯಿಗಟ್ಟೆ ಬಳಸಿಕೊಂಡೆ. ನಾನು ಉಪ್ಪಿನಂಗಡಿ ಸೇರುವಾಗ ಅನಿಲ್ ಶೇಟ್ ಊಟ ಮುಗಿಸಿ ಕಾದಿದ್ದರು. ಟಸ್ಕ್ ಅಂಡ್ ಡಾನಿನ ದಾರಿಯ ಕಲ್ಲಿನ ಪೆಟ್ಟೋ, ಶಿರಾಡಿ ಇಳಿದಾರಿಯ ರಭಸದ ಆಘಾತವೋ ಅನಿಲರ ಒಂದು ಟಯರನ್ನು ದುರ್ಬಲಗೊಳಿಸಿತ್ತು. ಅದರಲ್ಲಿ ಮೂಡಿದ್ದ ಸಣ್ಣ ಗುಳ್ಳೆ ಎದ್ದು ಸ್ಫೋಟಿಸಬಹುದಿತ್ತು. ಅವರ ಆತಂಕ ನೋಡಿ ನಾವು ಜತೆಯಾಗಿ ಹೋಗೋಣ, ಅಸಾಧ್ಯವಾದರೆ ಕನಿಷ್ಠ ಕಲ್ಲಡಕದಲ್ಲಿ ರಿಮ್ಜಿಮ್ ಕಾಫಿ ನೆಪದಲ್ಲಾದರೂ ಒಮ್ಮೆ ಪರಸ್ಪರ ಧೈರ್ಯ ತಂದುಕೊಳ್ಳೋಣ ಎಂದು ಸೂಚಿಸಿದೆ. ಹಾಗೆ ಉಪ್ಪಿನಂಗಡಿ ಸಂಕದಲ್ಲಿ ಮುಂದೆ ಹೋದ ಅನಿಲ್ ಮತ್ತೆ ನನಗೆ ಸಿಕ್ಕಿದ್ದು ಕಲ್ಲಡಕದಲ್ಲೇ. ಅಲ್ಲಿನ ಕಾಫಿ ಆದ ಮೇಲಂತೂ ನನಗವರು ಸಿಗಲೇ ಇಲ್ಲ. ಅಗಲೀಕರಣ ಮತ್ತು ಚತುಷ್ಪಥೀಕರಣದಲ್ಲಿ ಮರುಭೂಮಿಯಾದ ಹೆದ್ದಾರಿಯ ಏಕತಾನತೆ, ತಲೆ ತೂತಾಗುವ ಬಿಸಿಲು ಮತ್ತು ಎರಡು ದಿನದ ಶ್ರಮ ಯಾರನ್ನೂ ಕಾಡುವಂಥದ್ದೇ. ಹಿಂದಿನ ದಿನ ಮಂಗಳೂರು ಬಿಡುವಾಗ ತಂಡ ಪಂಚಪಾಂಡವರದ್ದು. ಜೋಡು ಮಾರ್ಗದಲ್ಲಿ ಚಿನ್ಮಯ ಬಿಟ್ಟಾಗ ನಾವು ದಶರಥ ಪುತ್ರರಿಗೆ ಸಾಟಿ. ಕೊಟ್ಟಿಗೆ ಹಾರದಲ್ಲಿ ವೇಣು ಹಿಂದೆ ಹೋಗುವ ಮಾತಾಡಿದಾಗ ನೆನಪಿಗೆ ಬಂದದ್ದು ಮೂರುವರೆ ವಜ್ರ. ವೇಣು ರಾತ್ರಿಯ ವಿಶ್ರಾಂತಿಯ ನಂತರ ಚೇತರಿಸಿ ಮತ್ತೆ ನಾವು ಚತುರ್ಬಲರಾಗುತ್ತೇವೆ ಎಂದು ಆಶಿಸಿದ್ದೆ. ವೇಣು ರೈಗಳ ಕಾರನ್ನು ದೈವಾನುಗ್ರಹವೆಂದೇ ಅಪ್ಪಿಕೊಂಡರು. ಖಚಿತವಿದ್ದ ತ್ರಿಮೂರ್ತಿತನಕ್ಕೆ ಸಮರ್ಥರ ಸೈಕಲ್ ಅಸಾಮರ್ಥ್ಯ ಕೈಕೊಟ್ಟಿತ್ತು. ಕೊನೆಯ ಗಳಿಗೆಯಲ್ಲಿ ತಂಡ ಎರಡಕ್ಕೆ ಇಳಿದಾಗ ನನಗೆ ಹೊಳೆದದ್ದು ಬಾಲಪಾಠದ ಗೀತೆ. ಕತ್ತೆಯು ಹೇಳಿತು, ಓ ಗೆಳೆಯ, ನೀ ನನಗಿದ್ದರೆ ನಾನಿನಗೆ. ಆದರೆ ವೇಗ ಸಮಯಗಳ ಹಂಗಿಲ್ಲದೆ ಉಪ್ಪಿನಂಗಡಿ ಕಲ್ಲಡಕಗಳಲ್ಲಿ ಮರುಪೂರ್ಣಗೊಂಡ ನೀರಂಡೆಯನ್ನು ಖಾಲಿ ಮಾಡುತ್ತಾ, ಬೊಂಡ ಕುಡಿಯುತ್ತಾ, ಅಲ್ಲಲ್ಲಿ ನಿಲ್ಲುತ್ತಾ ಸಂಜೆ 6ಕ್ಕೆ ಮನೆ ಮುಟ್ಟುವಾಗ ನಾನು ಒಂಟಿ. ನೆನಪಾದದ್ದು ಮಹಾಕವಿ ಅಡಿಗರ ಮಾತುಗಳು, ನಿನಗೆ ನೀನೇ ಗೆಳೆಯ, ನೀನೇ.